ಓದಿರೋರು ಬೆಂಗಳೂರು ಈ ಕಡೆ ಎಲ್ಲ ಹೋಗ್ಬಿಟ್ಟು 10,000 20,000 ಕೆಲಸ ಮಾಡ್ತಾರೆ, ತಿಂಗಳ ಬಾಡಿಗೆ ಇನ್ನೊಂದು ಮತ್ತೊಂದು ಕಟ್ಕೊಂಡು ಅಲ್ಲಿಗೆ ಜೀವನ ಸಾಕಾಗುತ್ತೆ. ನಾವು ಅವೆಲ್ಲ ಉಳಿಸ್ಕೊಂಡು ಮತ್ತೆ ಈಗಿನ ಬೆಳೆಗಳು ಅಂದ್ರೆ ಬೆಳೆಗಳಿಗೂ ಅದೇ ತರ ರೇಟ್ ಇದೆ, ಅದ್ ನಾವು ಗುರುತಿಸ್ಕೊಂಡು ಏನು ಸೌಲಭ್ಯಗಳು ಇದಾವ ಅದನ್ನ ಪಡ್ಕೊಂಡು ಮಾಡೋದ್ರಿಂದ ಒಳ್ಳೆ ಭವಿಷ್ಯ ಇದೆ ಸರ್. ಅಂದ್ರೆ ಉದಾಹರಣೆಗೆ ಬಾಳೆ ಪಪ್ಪಾಯಿ ದಾಳಿಂಬೆ ಅವಕ್ಕೆಲ್ಲ ಸಹಾಯಧನಗಳಿದಾವೆ ಸರ್, ಡ್ರಿಪ್ ಇರಿಗೇಷನ್ ಮತ್ತೆ ಅವಕ್ಕೆಲ್ಲ ಏನು ಸಂರಕ್ಷಣಾ ಘಟಕಗಳು ಅವೆಲ್ಲ ಮಾಡ್ಕೊಂಡು ಬೆಳೆಯೋದ್ರಿಂದ ನಮ್ಗೆ ಒಳ್ಳೆ ಭವಿಷ್ಯ ಇದೆ ಸರ್ ರೈತರಿಗೆ. ಈಗ ನೀವಂತೂ ಈಗ ಏನೋ ಒಂದ್ ರೀತಿ ಕೃಷಿಯಲ್ಲಿ ಸಾಧನೆ ಮಾಡ್ಬೇಕು ಅನ್ಕೊಂಡು ಈಗ ಕೃಷಿಯತ್ತ ಬಂದ್ರಿ ಇಷ್ಟೊಂದು ವಿದ್ಯಾಭ್ಯಾಸ ಮಾಡ್ಕೊಂಡು, ಆದ್ರೂ ಈಗ ಊರಲ್ಲಿ ಈಗ ಅಕ್ಕಪಕ್ಕದವರಾಗಿರ್ಬೋದು ಮನೆಯಲ್ಲಿ ತಂದೆ ತಾಯಿಗಳಾಗಿರ್ಬೋದು ಸುಮ್ನೆ ಇರಲ್ಲ, ಇಷ್ಟೊಂದು ಓದ್ಕೊಂಡು ಇನ್ನು ಕೃಷಿಗೆ ಯಾಕೆ ಬಂದೆ ಅಂತ ಈ ನಿಟ್ಟಿನಲ್ಲಿ ನಿಮ್ಗೆ ಸಲಹೆ ಕೊಡ್ಲಿಲ್ಲ? ಸಲಹೆ ಕೊಟ್ರು ಸರ್, ಆದ್ರೆ ಏನಂದ್ರೆ ನಮ್ದು ಜಮೀನ್ ಬಾಳ ಇತ್ತು, ಹಾಗಾಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಅಲ್ಲೇ ಪ್ರಾಫಿಟ್ ಬರ್ತಿತ್ತಲ್ಲ, ಬೇರೆ ಕಡೆ ಹೋಗಿ ಅಲ್ಲೆಲ್ಲ ದುಡ್ದು ಏನೋ ಮಾಡೋದ್ರಿಂದ ಅಂದ್ರೆ ಹೋಗಿದ್ರೆ ಒಂದು ಗವರ್ಮೆಂಟ್ ಜಾಬ್ ಆ ಲೆವೆಲ್ ಹೋಗಿದ್ರೆ ನಡೆಯೋದು ಆತರ ಸಿಗ್ಲಿಲ್ವಲ್ಲ, ಇಲ್ಲೇ ಮಾಡ್ಕೊಂಡೋದ್ರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಭಿಲಾಷೆ ಅವ್ರಿಗೂ ಇತ್ತು, ನಮಗೂ ಅದೇ ತರ ಕಲ್ಪನೆ ಬಂತು, ಹಾಗಾಗ್ಬಿಟ್ಟು ಕೃಷಿಯಲ್ಲೇ ಮುಂದುವರೆದಿ ಸರ್. ಈಗ ಇಷ್ಟೊಂದು ವಿದ್ಯಾಭ್ಯಾಸ ಮಾಡ್ಕೊಂಡು ನೀವು ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡು ಕೃಷಿಯಲ್ಲಿ ಸಾಕಷ್ಟು ಒಂದು ಬೆಳೆಗಳನ್ನ ಬೆಳೀತಾ ಇದ್ರಿ, ಒಳ್ಳೆ ಜೀವನ ಕಟ್ಟಿಕೊಂಡಿದ್ದೀರಾ? ಹೌದು ಸರ್, 100% ನಾವು ಅದ್ರ ಕೃಷಿಯಿಂದಲೇ ನಮಗೆ ಸಂತೋಷ ಆಗುತ್ತೆ, ಹೆಮ್ಮೆಯಿಂದ ಹೇಳ್ತೀವಿ. ಅಂದ್ರೆ ನಾವು ಏನ್ ಗೊತ್ತಾ, ಕೃಷಿ ಅಂದ್ರೆ ಅದನ್ನ ಕಷ್ಟಪಟ್ಟು ಮಾಡ್ಬೇಕು. ಪ್ರದೀಪ್ ಅವರ ಒಟ್ಟಾರೆ ನಿಮ್ಗೆ ಎಷ್ಟೇ ಎಕರೆ ಭೂಮಿ ಇದೆ ಕೃಷಿ ಭೂಮಿ? ಸರ್ ನಮ್ದು 25 ಎಕರೆ ಇದೆ ಸರ್. ಈಗ 25 ಎಕರೆ ನೀರಾವರಿ ಮಾಡಿದ್ರ? ಹೌದು ಸರ್, ಬೋರ್ವೆಲ್ ನೀರಾವರಿ ಸರ್ ನಮ್ದು. ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರ? 6 ಬೋರ್ ಇದೆ ಸರ್. ಅಷ್ಟೊಂದು ಮಾಡಿದ್ರೆ 6 ಕೊಳವೆ ಬಾವಿ? ತೋಟ ಬಾಳ ಇದೆಯಲ್ಲ ಸರ್, ತೆಂಗು ಅಡಿಕೆ ಬಾಳೆ ಪಪ್ಪಾಯಿ ಆತರ ಇರೋದ್ರಿಂದ 6 ಬೋರ್. ಈಗ 25 ಎಕರೆ ಈ ತೋಟಗಾರಿಕೆ ಬೆಳೆಗಳನ್ನೇ ಬೆಳೀತಾ ಇದ್ದೀವಿ. ಹೌದೌದು. ಯಾಕೆ ಅಷ್ಟೊಂದೆಲ್ಲ ನೀವು ಬರೀ ತೋಟಗಾರಿಕೆ ಬೆಳೆಗಳನ್ನೇ ಹಾಕ್ಬೇಕಂತ ಯಾಕೆ ಅನಿಸ್ತು? ತೋಟಗಾರಿಕೆ ಬೆಳೆಗಳು ಅಂದ್ರೆ ಕೂಲಿ ಆಳುಗಳ ಸಮಸ್ಯೆ ಇದೆಯಲ್ಲ ಸರ್, ಅದಕ್ಕೋಸ್ಕರ ಮತ್ತೆ ಅವುಗಳ ನಿರ್ವಹಣೆ ಬಹಳ ಕಡಿಮೆ, ಗೊಬ್ಬರ ಮತ್ತೆ ಈ ತರ ನೀರು ಈ ತರ ನೋಡ್ಕೊಂಡ್ಬಿಟ್ರೆ ನಮಗೆ ಸುಲಭ ಆಗಿರುತ್ತೆ, ಯಾಕಂದ್ರೆ ಕೀಟಗಳು ಬಾಧೆಗಳು ಕಡಿಮೆ. ಹಾಗಾಗ್ಬಿಟ್ಟು ನಾವು ತೋಟಗಾರಿಕೆ ಬೆಳೆಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ 25 ಎಕರೆ ಅಂತಂದ್ರೆ ಒಂದೇ ಫ್ಲಾಟ್ ಬರುತ್ತಾ? ಇಲ್ಲ ಸರ್, ಅಂದ್ರೆ ನಮಗೆ ಅಂದ್ರೆ ನೀರಿಂದ ಸಮಸ್ಯೆ ಆಯ್ತು 2017 ಅಂದ್ರೆ 1,000 ಅಡಿ ಬೋರ್ ಕೊರ್ಸಿದ್ರು ನೀರು ಬರ್ತಿರ್ಲಿಲ್ಲ, ಅದು ನಮ್ ಬೆಟ್ಟದ ಹತ್ರ ಜಮೀನ್ ಇದೆ, ಅಲ್ಲಿಂದ ಪೈಪ್ ಲೈನ್ ಮಾಡಿ ಈ ತರ ಮಾಡಿ ತೋಟ ಉಳಿಸ್ಕೊಂಡು ಮುಂದೆ ಕಾಪಾಡ್ಕೊಂಡ್ ಬಂದಿದೆ ಸರ್. ಈಗ ಹೇಳಿದ್ರ ಒಂದ್ ಕಾಲದಲ್ಲಿ ನಮಗೆ ನೀರಿನ ಸಾಕಷ್ಟು ಸಮಸ್ಯೆ ಆಗಿತ್ತು ಕೆಲ ವರ್ಷಗಳ ಹಿಂದೆ ಅಂದ್ರೆ ಈಗ ಸಾಕಷ್ಟು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ರ, ಅಂದ್ರೆ ನಿಮ್ಮ ಭೂಮಿಯಲ್ಲಿ ಬಿದ್ದಂತ ಮಳೆ ನೀರನ್ನ ಯಾವ ರೀತಿ ಶೇಖರಣೆ ಮಾಡ್ತಾ ಇದ್ರ, ಅಂದ್ರೆ ಬದುಗಳ ನಿರ್ಮಾಣ ಆಗಿರ್ಬೋದು, ಚೆಕ್ ಡ್ಯಾಮ್ಗಳ ನಿರ್ಮಾಣ ಆಗಿರ್ಬೋದು, ಇಂಗು ಗುಂಡಿಗಳ ಒಂದು ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿ ಮಾಡ್ಕೊಂಡಿದ್ರ ಇದ್ರ ಬಗ್ಗೆ ಹೇಳಿ ಸರ್. ಅಂದ್ರೆ ಬದುಗಳು ಅಂದ್ರೆ ಇಳಿಜಾರಾಗಿರ್ತಕ್ಕಂತ ಜಮೀನಿನಲ್ಲಿ ಬದುಗಳನ್ನ ಹಾಕ್ಸ್ಕೊಂಡಿದ್ವಿ, ಮತ್ತೆ ಕೃಷಿ ಹೊಂಡ ಈ ತರ ಕೃಷಿ ಹೊಂಡ ಮಾಡ್ಕೊಂಡು ನೀರಿನ ಸಂಗ್ರಹಣೆ ಮಾಡ್ಕೊಂಡು ಮತ್ತೆ ಬೇಸಿಗೆ ಕಾಲದಲ್ಲಿ ನಾವು ತೋಟಗಳಲ್ಲಿ ಮುಚ್ಚಿಗೆ ಅಂದ್ರೆ ಗರಿ ಮೊಟ್ಟೆ ಮತ್ತೆ ಹೊಂಗೆ ಸೊರಬು ಬೇವಿನ ಸೊರಬು ಈ ತರ ಎಲ್ಲ ಮುಚ್ಚಿಗೆ ಮಾಡೋದ್ರಿಂದ ತೇವಾಂಶವನ್ನ ಆವಿಯಾಗೋದನ್ನ ಕಂಟ್ರೋಲ್ ಮಾಡಬಹುದು. ಆ ರೀತಿಯಾಗಿ ನಾವು ನೀರನ್ನ ಕಾಪಾಡ್ತೀವಿ. ಮತ್ತೆ ಸರ್ ಡ್ರಿಪ್ ಇರಿಗೇಷನ್ ಅಂದ್ರೆ ಡ್ರಿಪ್ ಇರಿಗೇಷನ್ ಅಂದ್ರೆ ಡ್ರಿಪ್ ಇದೆ ಅಂತ ಹೇಳಿ ಸುಮ್ನೆ ಆನ್ ಮಾಡ್ಬಿಡೋದಲ್ಲ, ಅದರಲ್ಲೂ ಲಿಮಿಟ್ ಇದೆ ಸರ್. ತೋಟಗಾರಿ ತೆಂಗು ಅಡಿಕೆಗೆ ವಾರಕ್ಕೆ 2-3 ಸರಿ ಬಿಟ್ರೆ ಸಾಕು. ರೈತರು ಏನ್ ಮಾಡ್ತಾರೆ, ಡ್ರಿಪ್ ಐತೆ ಅಂತ ಹೇಳಿ ಸುಮ್ನೆ ಆನ್ ಮಾಡ್ತಾರೆ, ಅದು ಯಥೇಚ್ಛವಾಗಿ ನೀರ್ ಕೊಡೋದ್ರಿಂದಲೂ ಒಂಥರ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ ಸರ್. ಅಂದ್ರೆ ನಿಮಗೆ ಅನುಭವ ಆಗಿದೆ ನೀರಿನ ಒಂದು ಬೆಲೆ ಏನಂತ? ಹೌದೌದು ಅಲ್ವಾ? ಹೌದು ಸರ್, ನೀರು ಅಂದ್ರೆ ನೀರ್ ನಾವ್ ಎಷ್ಟು ಮಿತವಾಗಿ ಬಳಸ್ತೀವ ಅಷ್ಟು ಮುಂದೆ ಭವಿಷ್ಯ ಇದೆ ಸರ್. ಬೇಸಿಗೆ ಟೈಮಲ್ಲಿ ನೀರ್ ಇರಲ್ಲ ಅಂತ ಅದನ್ನ ಯೋಚನೆ ಮಾಡಲ್ಲ, ಇವ್ ನೀರ್ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೊಟ್ಬಿಡೋದು. ಬೇಸಿಗೆನಲ್ಲಿ ನೀರ್ ಇರಲ್ಲ, ಅವಾಗ ಏನಾಗುತ್ತೆ, ಅಂತರ್ಜಲ ಕಡಿಮೆ ಆಗೋದನ್ನ ಪ್ರತಿಯೊಬ್ಬ ರೈತರು, ಯಾಕಂದ್ರೆ ಎಲ್ಲಾರು ನೀರ್ ಉಳಿಸೋದ್ರಿಂದ ಎಲ್ಲರಿಗೂ ಬೇಸಿಗೆನಲ್ಲಿ ಅನುಕೂಲ ಆಗುತ್ತೆ. ಅದನ್ನ ಯೋಚನೆ ಮಾಡಲ್ಲ ರೈತರು, ಎಲ್ಲರೂ ನೀರಿದ್ದಾಗ ನೀರ್ ಕೊಟ್ಬಿಡೋದು, ನೀರ್ ಇಲ್ದಾಗ ನೀರಿಲ್ಲ ನೀರಿಲ್ಲ ಬೋರ್ ಕೊರ್ಸೋದು. ಈ ತರ ಮಾಡೋದ್ರಿಂದ ನಮಗೆ ರೈತರಿಗೆ ತೊಂದರೆ ಆಗ್ತಿದೆ. ಮತ್ತೆ ಅಂತರ್ಜಲ ಮಟ್ಟ ಅಂದ್ರೆ ಈಗ ಬದುಗಳು ಹಾಕೋದು ಮತ್ತೆ ಈಗ ಕೃಷಿ ಹೊಂಡ ಮಾಡ್ಕೊಂಡು ನೀರಿನ ಸಂಗ್ರಹಣೆ ಮಾಡ್ಕೊಂಡು ಅದರ ಸದುಪಯೋಗ ಮಾಡ್ಕೊಂಡು. ಈಗ ಕೃಷಿ ಹೊಂಡ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರಲ್ಲ, ಈಗ ಮಳೆಗಾಲದಲ್ಲಿ ಸಾಕಷ್ಟು ನೀರು ಇತ್ತು ಅಂದ್ರೆ ಎಲ್ಲೇ ಒಂದ್ ಕಡೆ ನೀವು ಮೀನು ಕೃಷಿ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ನಮಗೆ ಈಗ ಸದ್ಯಕ್ಕಿನ ರೀಸೆಂಟ್ ಮಾಡ್ಕೊಂಡಿದ್ವಿ, ಆತರ ಮಾಡ್ಕೊಳ್ಬೇಕು ಅನ್ನೋ ಮುಂದಿನ ಯೋಜನೆ ಇದೆ ಸರ್. ಈಗ ಹಣ್ಣಿನ ಬೆಳೆಗಳು ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಈಗ ಪಪ್ಪಾಯಿ ಮತ್ತು ಬಾಳೆಯನ್ನ ಈಗ ಎಷ್ಟೇ ಎಕರೆ ಒಳಗಡೆ ಬೆಳೀತಾ ಇದ್ರ ಪಪ್ಪಾಯಿ ಮತ್ತು ಬಾಳೆಯನ್ನ? ಪಪ್ಪಾಯಿ 4 ಎಕರೆಯಲ್ಲಿ ಬೆಳಿತಿದ್ವಿ ಸರ್, ಅಂದ್ರೆ ಅಡಿಕೆ ಮಧ್ಯದಲ್ಲೇ ಬೆಳಿತಿದ್ವಿ, ಅಂದ್ರೆ ನಮ್ದು ಒಂದ್ ಕ್ರಾಪ್ ತಗೊಂಡ್ವಿ ಆಲ್ರೆಡಿ, ಇನ್ನೊಂದ್ ಕ್ರಾಪ್ ಮತ್ತೇನೋ ಹಾಕಿದ್ವಿ 3 ವರ್ಷದ ಅಡಿಕೆ ಗಿಡದಲ್ಲಿ. ಅಂದ್ರೆ ಅದು ಏನ್ ಯಾವ ರೀತಿ ಅಂತ ಅಂದ್ರೆ ನಾವು ಫಸ್ಟ್ ಭೂಮಿನ ಫಲವತ್ತತೆ ಮಾಡ್ತೀವಿ ಸರ್. ಫಲವತ್ತತೆ ಅಂದ್ರೆ ದ್ವಿದಳ ಧಾನ್ಯಗಳು ಸೆಣಬು ಹುರುಳಿ ಮತ್ತೆ ಅಲಸಂದೆ ಇವೆಲ್ಲ ಏನಿದಾವಲ್ಲ ಅವನ್ನ ಎಕರೆ 25 ಕೆಜಿ ಅಂತ ಚೆಲ್ಬಿಡ್ತೀವಿ ಸರ್. ಚೆಲ್ಬಿಟ್ಟು 45 ದಿನಗಳ ನಂತರ ಅವನ್ನ ರೋಟಾವೇಟರ್ ಮಾಡ್ಬಿಡ್ತೀವಿ, ಭೂಮಿ ಸೇರಿಸ್ತೀವಿ. ಆ ರೀತಿ ಸೇರಿಸೋದ್ರಿಂದ ಅವು ಮುಂದೆ ಎರೆಹುಳಿಗೆ ಆಹಾರ ಆಗುತ್ತೆ. ಮತ್ತೆ ಜೀವಾಮೃತ ಬಳಸ್ತೀವಿ ಸರ್, ಹಸುವಿನ ಗಂಜಲ ಮತ್ತೆ ಇದು ಸಗಣಿ ಈ ತರ ಎಲ್ಲ ಜೀವಾಮೃತ ಏನು ಜೀವಿಗಳು ಏನು ಅನುಕೂಲ ಟ್ರೈಕೋಡರ್ಮ ಮತ್ತೆ ಸೋಡಮನಸ್ ಅವೆಲ್ಲ ಬಳಸೋದ್ರಿಂದ ನಮ್ಮ ಭೂಮಿನಲ್ಲಿ ಫಲವತ್ತತೆ ಹೆಚ್ಚಿಸ್ಕೊಳ್ತೀವಿ. ಮತ್ತೆ ಮಣ್ಣು ಮತ್ತೆ ನೀರಿನ ಪರೀಕ್ಷೆ ಮಾಡಿಸ್ತೀವಿ ಸರ್, ನಮ್ಮ ಭೂಮಿನಲ್ಲಿ ಏನು ಕಡಿಮೆ ಇದೆ ಯಾವ್ದು ಜಾಸ್ತಿ ಇದೆ ಯಾವ್ದು ಗೊಬ್ಬರ ಕೊಟ್ರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಂಡು ನಾವು ಅದೇ ರೀತಿ ಮುಂದುವರಿಸ್ಕೊಂಡು. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕಂತಂದ್ರೆ ಸರಿಯಾದ ಒಂದು ವಿಧಾನದಲ್ಲಿ ಮಣ್ಣನ್ನು ತೆಗಿಬೇಕಾಗುತ್ತಲ್ಲ, ಯಾವ ರೀತಿ ಶೇಪ್ ಅಲ್ಲಿ ಅಂದ್ರೆ ನಾಲ್ಕು ಸುತ್ತಲ್ಲೋ ತಗೊಂಡು ಅದನ್ನೆಲ್ಲ ಮಣ್ಣು ಜಡಿ ಇಟ್ಕೊಂಡು ಇಂಟು ಮಾರ್ಕ್ ಅಲ್ಲಿ 5 ಕೆಜಿ ಮಣ್ಣು ಬಂದಿದೆ ಅಂದ್ರೆ ಒಂದು 1/2 ಕೆಜಿ ಬರೋ ತರ ಎಲ್ಲ ಮಣ್ಣು ಇಲ್ಲಿ ಇಟ್ಕೊಂಡು ಆ ಮಣ್ಣನ್ನ ಪರೀಕ್ಷೆ ಕೊಟ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದ್ರೆ ಆ ಆಧಾರದ ಮೇಲೆ ನೀವು ಪೋಷಕಾಂಶಗಳನ್ನು ಕೊಡ್ತಾ ಇದ್ದೀರಿ. ಈಗ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ನೀವು ಪಪ್ಪಾಯಿಯನ್ನ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಈಗ ಅಡಿಕೆ ಗಿಡ ಎಷ್ಟು ವರ್ಷದ ಗಿಡ? 3 ವರ್ಷದ ಗಿಡ. 3 ವರ್ಷದ ಗಿಡ. ಈಗ ಪಪ್ಪಾಯಿ ಅಂತಂದ್ರೆ ಯಾವ ತಳಿಯ ಪಪ್ಪಾಯಿಯನ್ನ ಬೆಳೀತಾ ಇದ್ರ? ಮುಂಚೆ ಇದು ರೆಡ್ ಲೇಡಿ ಅಂತ ಹಾಕಿದ್ವಿ ಸರ್, ಅದು ಒಂದ್ ಸ್ವಲ್ಪ ವೈರಸ್ ಡಿಸೀಸ್ ಸರ್, ಅದಕ್ಕೆ ಮಾರ್ಕೆಟ್ ಕಡಿಮೆ ಸರ್ ಇಲ್ಲಿ ಲೋಕಲ್ ಅಲ್ಲಿ. ಇವಾಗ ಹೊಸ ತಳಿ ಬಂದಿದೆ 15 ಅಂತ ಹೇಳ್ಬಿಟ್ಟು, ಆ ತಳಿಗಳನ್ನ ರೈತರು ಎಲ್ಲರೂ ಬೆಳಿತಿದ್ರು, ನಾವು ನೋಡಿದೀವಿ ಅದಕ್ಕೆ ವೈರಸ್ ಕಡಿಮೆ, ಆ ತಳಿ ಬೆಳಿತಿದ್ವಿ ಸರ್. ಈಗ ಸಸಿ ಅಂತಂದ್ರೆ ಎಲ್ಲಿ ತರ್ತೀರ? ಇಲ್ಲಿ ಲೋಕಲ್ ಅಲ್ಲಿ ನರ್ಸರಿಗಳಲ್ಲಿ ಸಿಗುತ್ತೆ ಸರ್, ಹಿರಿಯರ್ ಸುತ್ತಮುತ್ತ ನರ್ಸರಿಗಳು ಬಹಳ ಇದೆ ಸರ್, ಅಲ್ಲಿ ಸಿಗುತ್ತೆ ಸರ್. ಈಗ ನೀವೇ ಬೀಜ ತಂದು ಸಸಿ ಮಾಡಕ್ ಆಗಲ್ಲ ಅಂತೀರ ಸರ್? ನಮಗೆ ಕಷ್ಟ ಸರ್ ಅದೆಲ್ಲ ಬೆಳೆಸೋದು, ಅದಕ್ಕೆಲ್ಲ ನೆಟ್ ಇದು ಬೇಕು ಮಿಸ್ ಅದೆಲ್ಲ ಆಗಾಬಿಟ್ಟು ನಾವು ಗೊತ್ತಿರೋ ಹತ್ರನೇ ನಂಬಿಕೆ ಹತ್ರ ಸಸಿ ತಗೊಂಡ್ ಎಷ್ಟು ರೂಪಾಯಿ ಒಂದ್ ಸಸಿ ತರ್ತೀರ ನೀವು? 12 ರೂಪಾಯಿ ಒಂದ್ ಸಸಿ ಸರ್. ಈಗ ಸಸಿ ತಂದು ಈಗ ಅಲ್ಲಿ ನಾಟಿ ಮಾಡುವ ಪದ್ಧತಿ ಯಾವ ರೀತಿ ಮಾಡಬೇಕು ಸರ್? ನಾಟಿ ಮಾಡೋದಂದ್ರೆ ಅಂದ್ರೆ ಜಾಸ್ತಿ ಅದು ಪಪ್ಪಾಯಿಗೆ ಜಾಸ್ತಿ ಏನು ಆಳನು ಬೇಕಲ್ಲ ಸರ್, ಫಸ್ಟ್ ಉಳುಮೆ ಮಾಡಿ ಚೆನ್ನಾಗಿ ಸ್ಮೂತ್ ಮಾಡಿರ್ಬೇಕು. ಆ ಭೂಮಿಗೆ ನಾವೇನ್ ಬೇವಿನ ಹಿಂಡಿ ಮತ್ತೆ ಏನು ಕೆಲವೊಂದು ಶಿಲೀಂಧ್ರ ನಾಶಕಗಳು ಇರ್ತಾವಲ್ಲ ಅವನ್ನ ಸಿಂಪಡಣೆ ಮಾಡ್ಕೊಂಡು ಸಸಿಗಳು ಇಡೋದ್ರಿಂದ ಉತ್ತಮವಾಗಿ ಯಾವುದೇ ಕೀಟಗಳು ಮತ್ತೆ ರೋಗಗಳು ಬರದೇನೆ ಸ್ಟಾರ್ಟಿಂಗ್ ಇಂದಲೂ ಕಂಟ್ರೋಲ್ ಮಾಡ್ಕೊಂಡು ಸಸಿಗಳು ಬೆಳೆಸೋದು. ಅಂದ್ರೆ ಈಗ ಸಸಿ ನಾಟಿ ಮಾಡ್ಬೇಕಾದ್ರೆ ಬುಡಕ್ಕೆ ಈಗ ಬೇವಿನ ಹಿಂಡಿ ಬೇವಿನ ಹಿಂಡಿ ಮತ್ತೆ ಎಲ್ಲ ಇರ್ತಾವಲ್ಲ ಲಘು ಪೋಷಕಾಂಶಗಳು ಅವನ್ನೆಲ್ಲ ಕೊಡ್ಬೇಕು ಸರ್. ಈಗ ಎಲ್ಲ ನೀವು ನಾಟಿ ಮಾಡಿದ್ಮೇಲೆ ಹಂತ ಹಂತವಾಗಿ ಯಾವ ರೀತಿ ಬೆಳೆಸ್ಕೊಂತ ಬರ್ತೀರಾ ಸರ್? ಅವ್ರ ಶಿಫಾರಸ್ ಏನ್ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಏನು ಶಿಫಾರಸ್ ಮಾಡ್ತಾರ ಅದೇ ರೀತಿ ಮಾಡ್ಕೊಂತ ಹೋಗ್ತೀವಿ ಸರ್. ಅವ್ರೇನು ಈಗ ಬೇವಿನ ಎಣ್ಣೆ ಮತ್ತೆ ಈಗೇನು ಆರ್ಗ್ಯಾನಿಕ್ ಅಲ್ಲಿ ಏನು ಈ ತರ ಇದಾವ ಅದ್ರ ಬಗ್ಗೆ ಸಜೆಷನ್ ಕೊಡ್ತಾರ ಅದು ಮಾಡ್ತೀವಿ. ಮತ್ತೆ ಕೆಮಿಕಲ್ ಅವ್ರು ಏನು ಹೇಳ್ತಾರ ಅದೇ ತರ ಏನು ಹೇಳಿದ ರೀತಿ ಮಾಡ್ಕೊಂಡು ಹೋಗ್ತೀವಿ. ಈಗ ಪ್ರಾರಂಭದಲ್ಲಿ ಈಗ ಹೆಚ್ಚು ನೀರು ಬಿಟ್ಟರೆ ನಾವು ಸಾಕಷ್ಟು ಗಿಡಗಳೇ ಹೋಗ್ತಾವೆ ಅಂತಾರೆ ಪಪ್ಪ, ಈಗ ಅದು ಮೇನ್ ಸರ್. ಅಂದ್ರೆ ಅದಕ್ಕೇನು ಸ್ಟಾರ್ಟಿಂಗ್ ಒಂದ್ 5 ನಿಮಿಷ 10 ನಿಮಿಷ ಒಂದೇ ಒಂದೊಂದು ಲೋಟ 2 ಲೋಟ ಹಂಗೆ 1 ಲೀಟ್ರ್ ಈ ತರ ಕುಟ್ಕೊಂತ ಬರೋಕ್ ಸರ್. ಸ್ಟಾರ್ಟಿಂಗ್ ಒಂದ್ ವಾರ 15 ದಿವಸ ಒಂದ್ 5-5 ನಿಮಿಷ ಬಿಡೋದು, ನೆಕ್ಸ್ಟ್ ಇನ್ನೊಂದ್ ವಾರ ಒಂದ್ 10 ನಿಮಿಷ ಬಿಡೋದು, ಆಮೇಲೆ 1/2 ಗಂಟೆ ಬಿಡೋದು. ಈ ತರ ರೈಸ್ ಮಾಡ್ಕೊಂತ ಹೋಗ್ಬೇಕು ಸರ್. ಆ ತರ ನೀರ್ ಕೊಟ್ಕೊಂಡ್ ಬರೋದ್ರಿಂದ ಅವು ಹೋಗ್ ಹೋಗಲ್ಲ ಮತ್ತೆ ಚೆನ್ನಾಗಿ ಹೆಲ್ದಿ ಆಗಿ ಬರ್ತದೆ ಸರ್ ಸಸಿಗಳು. ಒಳ್ಳೆಯ ಒಂದು ಸೂಕ್ತವಾದ ನಾಟಿಗೆ ಕಾಲ ಅಂತಂದ್ರೆ ಯಾವ್ದು ಅಂತೀರ? ಸೂಕ್ತವಾದ ಕಾಲ ಅಂದ್ರೆ ನವೆಂಬರ್ ಡಿಸೆಂಬರ್. ಈಗ ಮಳೆಗಾಲದಲ್ಲಿ ನಾಟಿ ಮಾಡಬಾರ್ದು ಅಂತೀರಾ? ಈಗ ಹೆಚ್ಚಿಗೆ ಮಳೆ ಬಂತು ಅಂದ್ರೆ ಗಿಡಗಳೆಲ್ಲ ಸಾಕಷ್ಟು ಹೋಗಿ ಹೋಗ್ಬಿಡ್ತಾವೆ. ಮಳೆಗಾಲದಲ್ಲಿ ಹೋಗ್ ಬಹಳ ಬರುತ್ತೆ ಶೀತ ಅಂದ್ರೆ, ಯಾಕಂದ್ರೆ ಸಸಿಗಳು ಅವಕ್ಕೆ ಸ್ವಲ್ಪ ನೀರಿಂದು ಬಹಳ ಕಷ್ಟ ಸರ್, ನೀರ್ ಜಾಸ್ತಿ ಆಯ್ತು ಅಂದ್ರೆ ಸಸಿಗಳು ಸಾಯ್ತ ಸರ್. ಈಗ ಪಪ್ಪಾಯಿಯಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ನೀವು? ಕಳೆಗಳ ನಿರ್ವಹಣೆ ಅಂತ ಅಂದ್ರೆ ನಾವು ಸರ್ ವೀಡ್ ಕಟ್ರು ಅದನ್ನ ಬಳಸೋದ್ರಿಂದ ನಾವು ಕಳೆ ಕಂಟ್ರೋಲ್ ಮಾಡ್ಕೊಂತೀವಿ. ಮತ್ತೆ ಏನು ಈ ಕೆಲವೊಂದು ಈಗ ಇದು ಸರ್ ರೈಸ್ ಬೆಡ್ ಮಾಡ್ಬಿಟ್ಟು ಅವಕ್ಕೆ ಕವರ್ ಬರುತ್ತಲ್ಲ ಮಲ್ಚಿಂಗ್ ಕವರ್ ಅದನ್ನ ಒದಿಕೆ ಆತರ ಮಾಡ್ಕೊಳ್ಳೋದ್ರಿಂದ ಕಳೆಗಳ ನಿರ್ವಹಣೆ ಮಾಡಬಹುದು. ಈಗ ಮತ್ತೆ ಎಷ್ಟೆಷ್ಟು ತಿಂಗಳಿಗೆ ಮತ್ತೆ ಯಾವ್ಯಾವ ಪೋಷಕಾಂಶಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತೀರ ಮೇಲ್ಗೊಬ್ಬರವಾಗಿ? ಮೇಲ್ಗೊಬ್ಬರವಾಗಿ ಪೊಟ್ಯಾಶು ಮತ್ತೆ NPK ಇನ್ನು ಈಗ ಏನು ಶಿಫಾರಸ್ ಮಾಡಿರ್ತಾರಲ್ಲ ಆತರ ಗೊಬ್ಬರಗಳು ಮತ್ತೆ ಎಲ್ಲ ಲಘು ಪೋಷಕಾಂಶಗಳನ್ನೆಲ್ಲ ತಿಳಿಸ್ತಾರೆ ಸರ್. ಯೂರಿಯಾ ಗೊಬ್ಬರ ಕೊಡಲ್ಲ? ಯೂರಿಯಾ ಆಲ್ಮೋಸ್ಟ್ ಕೊಡಲ್ಲ ಸರ್, ಯಾಕಂದ್ರೆ ನಾವು ಯೂರಿಯಾದ್ರಿಂದ ಏನು ಮೇನ್ ಏನಂದ್ರೆ ಅದು ಎರೆಹುಳ ಸಾಯಿತೆ ಅಂತಾರೆ ಹೇಳೋದ್ರಿಂದ ಯೂರಿಯಾ ಆಲ್ಮೋಸ್ಟ್ ಕಡಿಮೆನೆ ಸರ್ ಕೊಡೋದು. ಈಗ ಸಾಮಾನ್ಯವಾಗಿ ಈ ಪಪ್ಪಾಯಿ ಬೆಳೆಗೆ ರೋಗ ಅಂತಂದ್ರೆ ಏನೇನು ಬರ್ತವೆ ಸರ್? ಮೂತ್ರ ರೋಗ ಮತ್ತೆ ಕಾಂಡ ಕೊರಕ ಮತ್ತೆ ಕೆಳಗಡೆ ಬುಡದ ಹತ್ರ ಈ ತರ ಗ್ರೀನ್ ತರ ಆಗ್ಬಿಟ್ಟು ಗಿಡ ಸತ್ತೋಗುತ್ತೆ ಮತ್ತೆ ಎಲ್ಲೋ ತರ ಎಲೆಗಳಾಗ್ಬಿಟ್ಟು ಗಿಡ 3 ತಿಂಗಳವರೆಗೂ ಅದು ಕಂಟಿನ್ಯೂಸ್ ಆಗಿ ಸಾಯ್ತಾ ಇರಲ್ಲ ಇರು ಸರ್. ಅದು ಅಂದ್ರೆ ಆ ರೋಗ ಬಂತು ಅಂದ್ರೆ ಒಂದ್ ಸ್ವಲ್ಪ ಸ್ಪ್ರೇಗಳು ಅವೆಲ್ಲ ಏನು ಮೆಡಿಸಿನ್ ಕೊಟ್ರು ಸ್ವಲ್ಪ ಕಷ್ಟನೇ ಸರ್. ಅದು ನಾವು ಏನು ಮೇನ್ ನೀರಿನ ನಿರ್ವಹಣೆ ಮತ್ತೆ ಆಲ್ಮೋಸ್ಟ್ ಈ ಬೇವಿನ ಎಣ್ಣೆ ಈ ತರ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಅಥಾರಿಟಿ ಮಾಡ್ಕೋ. ಅಂದ್ರೆ ರೋಗ ಬಂದಾಗ ಸ್ಪ್ರೇ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಅಂಗೆ ಎಣ್ಣೆ ಬೇವಿನ ಎಣ್ಣೆ ಈ ತರ ಸ್ಪ್ರೇಗಳು ಕೊಡ್ತಾ ಇದ್ರೆ ಒಳ್ಳೇದು ಸರ್. ಅಂದ್ರೆ ಜೈವಿಕ ಔಷಧಿ, ಯಾಕಂದ್ರೆ ಅದು ಬಹಳ ಸೂಕ್ಷ್ಮ ಜಾತಿ ಸರ್ ಪಪ್ಪಾಯಿ. ಏನಂದ್ರೆ ಅದು ಕೆಮಿಕಲ್ ಜಾಸ್ತಿ ಕೊಟ್ಬಿಟ್ರೆ ಸ್ವಲ್ಪ ಒಂದ್ ಪಾಯಿಂಟ್ ಹೆಚ್ಚಾಯ್ತು ಅಂದ್ರೆ ಗಿಡ ಸಾಯ್ತಿ. ಹಾಗಾಗ್ಬಿಟ್ಟು ನಾವು ಈ ಜೈವಿಕ ಶಿಲೀಂದ್ರನಾಶಕಗಳೇನು ಅವನ್ನೇ ಕೊಟ್ಕೊಂಬಂದ್ರೆ ಒಳ್ಳೇದು ಸರ್. ಈಗ ಸಾಮಾನ್ಯವಾಗಿ ಈಗ ರೋಗ ರುಜಿನೆ ಅಂತಂದ್ರೆ ಗಿಡ ಚಿಕ್ಕದಿದ್ದಾಗ ಬರ್ತಾವ ಹಣ್ಣಿ ಬಂದಾಗ ಬರ್ತಾವ? ಆಲ್ಮೋಸ್ಟ್ ಚಿಕ್ಕದಾಗಿದ್ದಾಗಲೇ ಬರು ಸರ್. ರೋಗದಲ್ಲೇ ಅಂದ್ರೆ ದೊಡ್ಡವಾದ ಕಾಯಿಗಳು ಬಂದಾಗ ಅಂದ್ರೆ ಅಷ್ಟೊಂದು ರೋಗ ಬರಲ್ಲ, ಅಂದ್ರೆ ಎಲೆಗೆ ರೋಗ ಬರುತ್ತೆ, ಅದಕ್ಕೆ ಚಿಕ್ಕದಾಗಿ ಏನಾದ್ರೂ ಸ್ಪ್ರೇಗಳು ಕೊಟ್ರೆ ಕಂಟ್ರೋಲ್ ಆಗುತ್ತೆ ಸರ್. ಕಂಟ್ರೋಲ್ ಬಂದಿದೆ. ಕಂಟ್ರೋಲ್. ಈಗ ಪಪ್ಪಾಯಿ ನಾವು ಕಟಾವ್ ಮಾಡ್ಬೇಕಂತಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ? ನಾಟಿ ಮಾಡಿದ ನಂತರ 6 ತಿಂಗಳಿಗೆ ಹಣ್ಣು ಬರುತ್ತೆ ಸರ್. ಎಲೆ ತನಕ ಬಿಟ್ಕೋಬಹುದು ನಾವು ಸರ್? ಅದು ರೋಗ ಬರಲ್ಲ ಅಂದ್ರೆ 2 ವರ್ಷ ತನಕ ಇರುತ್ತೆ ಸರ್. ಈಗ ಹೊಸ ತಳಿ ಬಂದಿದೆಯಲ್ಲ ಅದು ಪಂದ್ರ, ನಾವು ಯಾವ ರೀತಿ ಆರೈಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ ಸರ್. ಅವು ಕೆಲವೊಂದು ನೋಡಿದ್ರೆ 2 ವರ್ಷ 3 ವರ್ಷ ಈ ತರ ಲೋ ಇರ್ತಾವ ಸರ್. ಅಂದ್ರೆ ನೀವು ಅಡಿಕೆಯಲ್ಲಿ ಹಾಕಿರೋದ್ರಿಂದ ಸುಮಾರು 8-9 ಈ ತರ ದಾಯ ಮಾಡಿದ್ರಿ? ಹೌದು, 8-9 ಒಳ್ಳೆ ದಾಯ ಸರ್. ಗಾಳಿ ಬೆಳಕಾಗುತ್ತೆ, ಮತ್ತೆ ಕಾಯಿ ಕಟ್ ಮಾಡಕ್ಕೂ, ಮತ್ತೆ ಏನಾದ್ರು ನಾವು ಹುಲ್ಲು ಕಳೆ ಏನಾದ್ರು ವೀಡ್ ಕಟ್ರು ಯೂಸ್ ಮಾಡ್ಕೊಂಡು ಕಳೆಗಳನ್ನ ನಿರ್ವಹಣೆ ಮಾಡಕ್ಕೂ ಅನುಕೂಲ ಆಗುತ್ತೆ ಸರ್. ಈಗ ಕಾಯಿ ಕಟಾವ್ ಅಂತಂದ್ರೆ ಯಾವ ತರದ ಕಟಾವ್ ಮಾಡ್ತೀರ? ಫುಲ್ ಹಣ್ಣಾದ ಮಾಡ್ತಿರೋ ಅಥವಾ ದ್ವಾರಗೈ ಮಾಡ್ತಿರೋ ಸರ್? ನಾವು ರೇಟ್ ನೋಡ್ತೀವಿ ಸರ್. ಡೆಲ್ಲಿ ರೇಟ್, ಡೆಲ್ಲಿ ಕಟಿಂಗ್, ಡೆಲ್ಲಿ ಕಟಿಂಗ್, ಬೆಂಗಳೂರು ಲೋಕಲ್ ಕಟಿಂಗ್ ಆತರ ಇರುತ್ತೆ. ಯಾವ್ದು ರೇಟ್ ಇನ್ಕ್ರೀಸ್ ನಮಗೆ ಪ್ರಾಫಿಟ್ ಅನ್ಸುತ್ತ ಆತರ ಡೆಲ್ಲಿ ಕಟಿಂಗ್ ಅನ್ನ ಸ್ವಲ್ಪ ಅಂದ್ರೆ ಹಣ್ಣಿಗೆ ಸ್ವಲ್ಪ ಬಂದಿರುತ್ತಲ್ಲ ಅದನ್ನ ಕಟ್ ಮಾಡ್ತೀವಿ. ಲೋಕಲ್ ಅಂದ್ರೆ ಸ್ವಲ್ಪ ಹಣ್ಣಾಗಿರ್ಬೇಕು. ಡೆಲ್ಲಿ ಕಟಿಂಗ್ ಅಂತ ಯಾಕಂತಾರೆ? ಡೆಲ್ಲಿಯ ಕಟಿಂಗ್ ಅಂದ್ರೆ ಹೊರಗಡೆ ಬಹಳ 2-3 ಸ್ಟೇಟ್ ಬಿಟ್ಟು ಹೋಗುತ್ತೆ. ಅದು ಇವತ್ತು ಲೋಡ್ ಆಗಿದ ಲಾರಿ ಅಲ್ಲಿಗೆ ಹೋಗ್ಬಿಟ್ಟೋಗ್ಬೇಕಂದ್ರೆ 3-4 ದಿವಸ ಆಗುತ್ತೆ. ಅಷ್ಟೊತ್ತಿಗೆ ಹಣ್ಣಾಗಿರೋ ಸರ್ ಅಲ್ಲಿ, ಇಲ್ಲೇ ಹಣ್ಣಾಗಿರೋ ತಗೊಂಡೋದ್ರೆ ಅಲ್ಲಿ ತಗೊಂಡೋಗೋದಕ್ಕೆ ಇರಲ್ಲ ಸರ್. ಹಾಗಾಗ್ಬಿಟ್ಟು ಡೆಲ್ಲಿ ಕಟಿಂಗ್ ಅಂತ ದ್ವಾರ್ಗಾಯಿನೇ ಕಟ್ ಮಾಡ್ತಾರೆ. ಈಗ ನಿಮಗೆ ಈಗ ಲೋಕಲ್ ಅಂತಂದ್ರೆ ತುಂಬಾ ಮಾಗಿದವೆಲ್ಲ ತಗೊಳ್ತಾರ? ಹಾ ಸರ್, ಲೋಕಲ್ ಆಗಂದ್ರೆ ನಮ್ಮ ಮಾರ್ಕೆಟ್ ವ್ಯವಸ್ಥೆ ನಾವು ನೋಡ್ಕೋಬೇಕು ಸರ್. ಅಂದ್ರೆ ಸ್ಥಳೀಯವಾಗಿ ಯಾವ ವ್ಯಾಪಾರಸ್ಥರುಗಳು ಈ ತರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದ್ರಿಂದ ಅದನ್ನು ಪಡ್ಕೋಬಹುದು ಸರ್. ಈಗ ಒಳ್ಳೆಯ ಒಂದು ರೇಟ್ ಆಗ್ಬೇಕು, ಅದಕ್ಕೆ ಬೇಡಿಕೆ ಬರಬೇಕಂತಂದ್ರೆ ಯಾವ ಗಾತ್ರದಲ್ಲಿ ಬರಬೇಕು ಪಪ್ಪಾಯಿ ಸರ್? ಒಂದು 2 ಕೆಜಿ ಒಳಗಡೆ ಬಂದ್ರೆ ಒಳ್ಳೆ ಸರ್. ಯಾಕಂದ್ರೆ ಈ ಆಲ್ಮೋಸ್ಟ್ ಪಪ್ಪಾಯಿ ತಗೊಂಡವರು ಫ್ಯಾಮಿಲಿ ಒಂದ್ಸರಿ ಕಟ್ ಮಾಡಿದ್ರೆ ಖಾಲಿ ಆಗಿರ್ಬೇಕು, ಯಾರು ಸ್ಟಾಕ್ ಇಡಲ್ಲ ಅದನ್ನ ಹಣ್ಣು. ಹಾಗಾಗ್ಬಿಟ್ಟು 1.5-2 ಕೆಜಿ ಒಳಗಡೆ ಬಂದ್ರೆ ಒಳ್ಳೇದು ಸರ್. ಈಗ ಮಾರಾಟದ ವ್ಯವಸ್ಥೆ ಅಂತಂದ್ರೆ ಈಗ ನೀವೇ ಏನು ಬೇರೆ ಕಡೆ ತಗೊಂಡೋಗಲ್ಲ? ಇಲ್ಲ ಸರ್, ಅಲ್ಲೇ ಬಂದು ನಮ್ ಲೋಕಲ್ ಅಲ್ಲೇ ಗೊತ್ತಿರೋರು ಬಂದು ಅಲ್ಲಿ ಏನು ಬೆಂಗಳೂರು ರೇಟ್ ನಾವು ವಿಚಾರಿಸ್ತೀವಿ. ಇಲ್ಲಿ ಎಲ್ಲ ಸುತ್ತಮುತ್ತ ನಮ್ ಪರಿಚಯ ರೈತರುಗಳ ಹತ್ರ ರೇಟ್ಗಳು ತಿಳ್ಕೊಂಡು ಅವರೇ ಬಂದು ಕಟ್ ಮಾಡ್ಕೊಂಡು ಅದೇನಿದೆ ಲೇಬರ್ ಚಾರ್ಜು ಅದೆಲ್ಲ ಅದನ್ನು ಕಟ್ ಮಾಡ್ಕೊಂಡು ಇಲ್ಲೇ ತೂಕ ಮಾಡಿ ಅಮೌಂಟ್ ಕೊಟ್ಟು ಕೇಜ್ ಗಟ್ಲೆ ಟನ್ ಗಟ್ಲೆ ಕೆಜಿ ಗಟ್ಲೆ ಅಂದ್ರೆ ಕೆಜಿಗೆ ಒಂದು ಕೆಜಿಗೆ ಎಷ್ಟು ರೇಟ್ ಸಿಕ್ಕರೆ ಉತ್ತಮ ಅಂತ ಹೇಳ್ತೀರಾ ಸರ್? ನಮ್ಗೆ ಕೆಜಿಗೆ ಅಂದ್ರೆ 10-15 ರೂಪಾಯಿ ಸಿಕ್ಕರೆ ಒಳ್ಳೆ ರೇಟ್ ಸರ್. ಅಲ್ಲ, ಕೆಲವು ಟೈಮ್ 20 ರೂಪಾಯಿ ಆಗಿದೆ, 25 ಆಗಿದೆ, 2 ರೂಪಾಯಿನೂ ಆಗಿದೆ. ಹೌದು, ಯಾಕೆ ಈ ತರ ಏರ್ಪೇರ್ ಆಗುತ್ತೆ ರೇಟ್ ಅಂತ್ರಿ? ಯಾಕಂದ್ರೆ ಸರ್ ನಾವು ರೈತರು ಮಾಡ್ಕೊಳ್ಳೋದು ಅದೇ, ಯಾರು ಯಾವ್ದು ಯಾವ ಬೆಳೆದು ಬೆಳಿತಾರೋ ಅದನ್ನೇ. ಈ ವರ್ಷ ಈರುಳ್ಳಿ ರೇಟ್ ಆಯ್ತಾ, ನೆಕ್ಸ್ಟ್ ಇಯರ್ ಎಲ್ಲ ಈರುಳ್ಳಿ ಹಾಕೋದು, ಈ ವರ್ಷ ಪಪ್ಪಾಯಿ ರೇಟ್ ಆಯ್ತಾ ಪಪ್ಪಾಯಿ ಹಾಕೋದು. ಈ ತರ ನಾವು ರೈತರು ಯಾವ್ದೇ ರೀತಿಯಾಗಿರ್ತಕ್ಕಂಥ ಸಲಹೆ ಮತ್ತೆ ಇನ್ನೊಂದು ವಿಚಾರಗಳನ್ನು ಯೋಚನೆ ಮಾಡಲ್ಲ, ಏಕ ಬೆಳೆ ಪದ್ಧತಿ ಮಾಡ್ತೀವಿ, ಮಿಶ್ರ ಬೆಳೆ ಪದ್ಧತಿ. ಈಗ ಪಪ್ಪಾಯಿ ಅಂದ್ರೆ ಪಪ್ಪಾಯಿ ಒಂದೇ ಬೆಳಿಬಾರ್ದು, ಬಾಳೆ ಬೆಳಿಬೇಕು. ಈ ತರ ಮಿಶ್ರ ಬೆಳೆಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ ಅನುಕೂಲ ಆಗುತ್ತೆ. ಮತ್ತೆ ನಾವು ಎಲ್ಲದಕ್ಕೂ ಆಲೋಚನೆ ಮಾಡಬೇಕು, ಯಾವ ಬೆಳೆ ಬೆಳೆದ್ರೆ ಯಾವ ಟೈಮಲ್ಲಿ ಈ ವರ್ಷ ರೇಟ್ ಆಗಿತ್ತು ಅಂದ್ರೆ ಅದನ್ನ ಹಾಕ್ಬಾರ್ದು, ನೆಕ್ಸ್ಟ್ ಆಲ್ಮೋಸ್ಟ್ ಕಡಿಮೆ ಹಾಕ್ಬೇಕು, ಆಗ್ತಂಗು ಇರಬಾರ್ದು. ಆತರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ರೈತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟ ಅನುಭವಿಸ್ದಂಗೆ ನಾವು ಸ್ಥಿರತೆಯನ್ನು ಕಾಪಾಡ್ಕೋಬಹುದು. ಎಷ್ಟು ಗಿಡ ನಾಟಿ ಮಾಡಿರೋದು ನೀವು? 2000. 2000. ಈಗ ಒಂದು ಗಿಡದಲ್ಲಿ ಎಷ್ಟು ನೀವು ಇಳುವರಿ ನಿರೀಕ್ಷೆ ಮಾಡ್ತೀರಾ ಸರ್? ನಮ್ಮ ನಿರೀಕ್ಷೆ ಒಂದ್ ಸಸಿಗೆ 100-105 ಕೆಜಿ ಇದೆ ಸರ್. ಅಷ್ಟು ಬಂದ್ರೆ ಒಳ್ಳೆ ಇಳುವರಿ ಅಂತೀರಾ? ಹೌದು ಸರ್. ಈಗ ಒಂದು 10 ರೂಪಾಯಿ ರೇಟ್ ಸಿಕ್ಕನು ಸಾಕಷ್ಟು ನಿಮಗೆ ಒಳ್ಳೆಯ ಒಂದು ಲಾಭದಾಯಕ ಬೆಳೆ ಆಗುತ್ತೆ. ಎಷ್ಟು ಲಾಭದಾಯಕ ಬೆಳೆ ಆಯ್ತು ಇದು? ಲಾಭದಾಯಕ ಅಂದ್ರೆ ಒಂದ್ ಎಕರೆ ಏನಿಲ್ಲ ಅಂದ್ರೆ ಒಂದ ಬೆಳೆಗೆ ನಿರ್ವಹಣೆ ಮತ್ತೆ ಖರ್ಚು ಕೂಲಿ ಆಳುಗಳದು ಒಂದ 40-50 ಸಾವಿರ ಬರು ಸರ್ ಒಂದ್ ಎಕರೆ. ಅದೇ ರೀತಿ ಉಳಿದಿದ್ದಕ್ಕೂ ನಾವು ಕೌಂಟ್ ಮಾಡ್ಕೊಂತ ಹೋದ್ರೆ ನಾವ್ ಎಷ್ಟು ಪ್ರಮಾಣದಾಗ ಹಾಕ್ತಿವಿ ಅದ್ರ ಪ್ರಕಾರ. ಮತ್ತೆ ಅದು ಈಗ ರೇಟ್ ಈಗ ಅದಕ್ಕೆ ಕಟ್ಕೊಂಡ್ರು 100 ಕೆಜಿ ಬಂದ್ರು 10 ರೂಪಾಯಿ ಕಟ್ಕೊಂಡ್ರು ಲಾಸ್ ಆಗಲ್ಲ ಸರ್. ಲಾಭ ಆಯ್ತು, ಲಾಭ ಆಗುತ್ತೆ. ಸುಮಾರು 8 ಲಕ್ಷ ಬಂತು ನಿಮಗೆ? ನಮಗೆ ಒಂದ 4-5 ಲಕ್ಷ ಬಂತು ಸರ್. ಅಂದ್ರೆ ನಾವು ನಿರ್ವಹಣೆ ಸ್ವಲ್ಪ ಕಡಿಮೆ ಮಾಡಿದ್ವಿ, ಹಾಗಾಗ್ಬಿಟ್ಟು ಕಡಿಮೆ ಬಂತು. ನಾವು ಈಗ ಹೆಚ್ಚಿನ ರೀತಿಯಾಗಿ ಈಗ ನೆಕ್ಸ್ಟ್ ಬೆಳೆಗೆ ಚೆನ್ನಾಗಿ ಒತ್ತು ಕೊಡ್ತೀವಿ. ನಿರ್ವಹಣೆ ಯಾಕೆ ಕಡಿಮೆ ಮಾಡಿದ್ರ ನಿರ್ವಹಣೆ ಅಂದ್ರೆ ಜಾಸ್ತಿ ತೋಟ ಇತ್ತಲ್ಲ ಹಂಗಾಗ್ಬಿಟ್ಟು ಎರಡು ನೋಡ್ಕೊಳಕಾಗದೆ ನಿರ್ವಹಣೆ ನಾವು ಕಡಿಮೆ ಮಾಡಿದ್ವಿ. ಅಂದ್ರೆ ಎಲ್ಲದನ್ನ ನಿಭಾಯಿಸಿಕೊಂಡು ಹೋಗಕಾಗಲ್ಲ. ಈಗ ಒಳ್ಳೆಯ ಲಾಭ ಬಂತಲ್ಲ, ಈಗಿನ ಹೆಚ್ಚು ನಿರ್ವಹಣೆ ಮಾಡಬೇಕು ಅನ್ಕೊಂಡಿದ್ದೀರಾ? ಅಂದ್ರೆ ಅದು ಲಾಭದಾಯಕ ಇದೆ, ನಮ್ ನಿರ್ವಹಣೆಯಲ್ಲೇ ನಾವು ಎಡವಿದೀವಿ ಅಂತ ಗೊತ್ತಾಯ್ತಲ್ಲ, ಹಾಗಾಗ್ಬಿಟ್ಟು ನಿರ್ವಹಣೆನ ಈಗ ಬಹಳ ಚೆನ್ನಾಗಿ ನೋಡ್ತೀವಿ. ಈಗ ಪ್ರಾರಂಭದ ಬೆಳೆಯಲ್ಲಿ ನಿಮಗೆ ಸಸಿ ತರಬೇಕು, ನಾಟಿ ಮಾಡಬೇಕು, ಅವೆಲ್ಲ ನಿಮಗೆ ಖರ್ಚು ಬಂತು. ಈಗೇನು ಖರ್ಚಿಲ್ಲಲ್ಲ ಎರಡನೇ ಬೆಳೆ, ನಿಮಗೆ ಸ್ವಲ್ಪ ಪೋಷಕಾಂಶಗಳನ್ನು ಕೊಟ್ಟರೆ ಸಾಕು, ನೀರಿನ ನಿರ್ವಹಣೆ ಮಾಡಿದ್ರೆ ಸಾಕು ಅಲ್ವಾ? ಹೌದೌದು. ಅಂದ್ರೆ ಸಸಿ ಅಂದ್ರೆ ಈಗ ಡ್ರಿಪ್ ಇರುತ್ತ, ಆಲ್ರೆಡಿ ಮುಂಚೆ ಮಾಡಿರೋದ ಡ್ರಿಪ್, ಮತ್ತೇನು ಅವನೇನು ಅದ್ರ ಬಗ್ಗೆ ಐಡಿಯಾ ಗೊತ್ತಿರುತ್ತಲ್ಲ, ಹಂಗಾಗ್ಬಿಟ್ಟು ಅದೇ ರೀತಿನ ಮಾಡ್ಕೊಂಡು ಹೋಗ್ಬೋದು ಸರ್. ಒಟ್ಟು ಲಾಭದಾಯಕ ಬೆಳೆ ಅಂತೀರಿ ಪಪ್ಪಾಯಿ? ಪಪ್ಪಾಯಿ ಲಾಭದಾಯಕ ಬೆಳೆ ಸರ್. ಮತ್ತಿನ ಹೆಚ್ಚು ಬೆಳಿಬೇಕು ಅನ್ಕೊಂಡಿದ್ದೀರಾ? ಹೌದು ಸರ್, ಅದು ಬೆಳೆಯೋದ್ರಿಂದ ಒಳ್ಳೆ ಅನುಕೂಲ ಇದೆ ಸರ್, ಅದನ್ನ ಬೆಳಿಬೇಕು ಅಂತ ಅನ್ಕೊಂಡಿದ್ವಿ. ಈಗ ಮತ್ತೆ ಇದ್ರ ಜೊತೆಗೆ ಬಾಳೆಯನ್ನು ಸಹ ಬೆಳೆದಿವಿ ಅಂತ ಹೇಳಿದ್ರ, ಬಾಳೆ ಎಷ್ಟು ಎಕರೆ ಒಳಗಡೆ ಬೆಳೆದಿದ್ರ? ಬಾಳೆ ಎರಡು ಎಕರೆಯಲ್ಲಿ ಬೆಳೆದಿವಿ ಸರ್. ಯಾವ ಬಾಳೆಯನ್ನು ಹೆಚ್ಚಾಗಿ ನೀವು ಬೆಳೆಯೋದು ಸರ್? ಅದೇ ಟಿಶ್ಯೂ ಕಲ್ಚರ್ ಅಂದ್ರೆ ಈಗ ಏಲಕ್ಕಿ ಬಾಳೆ, ಪುಟ್ ಬಾಳೆ ಅಂತೀವಲ್ಲ ಅದು, ಅಂದ್ರೆ ಅದು ಅಡಕೆನಲ್ಲೇ ಬೆಳೆದಿವಿ ಸರ್. ಅದು ಅಂದ್ರೆ ನಮ್ದು ಏನಂದ್ರೆ ಅಡಕೆದು ಅಂತರ ಜಾಸ್ತಿ ಇದೆ ಸರ್, 9-9 ಇದೆ. ಅದು ಬೇಸಿಗೆ ಬಿಸಿಲಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಬರೋದು, ಹಾಗಾಗ್ಬಿಟ್ಟು ನಾವು ಅಡಿಕೆ ಅಡಿಕೆಗೆ ತಂಪಿರ್ಲಿ ಅನ್ನೋದಕ್ಕೋಸ್ಕರ ಬೆಳೆದಿದ್ವಿ. ಹಾಗಾಗ್ಬಿಟ್ಟು ನಮ್ಗೆ ಒಳ್ಳೆ ಇದರಿಂದ ಅನುಕೂಲ ಆಗಿದೆ ಸರ್, ಗೊನೆಗಳು ಚೆನ್ನಾಗಿ ಬರ್ತಾ ಇದಾವೆ, ಮತ್ತೆ ಅಡಿಕೆನು ಚೆನ್ನಾಗಿ ಫಸಲು ತಂದಿದೆ. ಅದ್ರಲ್ಲಿ ಬಾಳೆನಲ್ಲಿ ಏನ್ ಮೇನ್ ಅಂತ ಅಂದ್ರೆ ಪೊಟಾಶ್ ಅಂಶ ಸಿಗುತ್ತೆ ಸರ್ ಅಡಿಕೆಗೆ, ಮತ್ತೆ ಅದು ಒಂಥರ ಹಸಿರು ಒದಿಕೆ ಅಂತಾರಲ್ಲ ಆತರ ಇರುತ್ತೆ. ಸಾಕಷ್ಟು ಬಾಳೆ ತ್ಯಾಜ್ಯಗಳನ್ನ ಅಲ್ಲಿ ನಾವು ಗೊಬ್ಬರ ಮಾಡಿದ್ರೆ ಎಷ್ಟು ಭೂಮಿಯ ಫಲವತ್ತತೆ ಹೆಚ್ಚು ಮಾಡಬಹುದಲ್ವಾ? ಹೌದು. ಮತ್ತೆ ಅದು ಬಾಳೆ ಇರೋದ್ರಿಂದ ನಮ್ಗೆ ಕಲ್ಟಿವೇಶನ್ ಮಾಡೋ ಅವಶ್ಯಕತೆ ಇರೋ ಸರ್, ನೆರಳು ಇರುತ್ತಲ್ಲ, ಹಾಗಾಗ್ಬಿಟ್ಟು ಕಳೆಗಳ ನಿರ್ವಹಣೆಯನ್ನು ಕಡಿಮೆ ಆಗುತ್ತೆ ಸರ್. ಹೌದು. ಈಗ ಎಲ್ಲೇ ಒಂದ್ ಕಡೆ ಈಗ ಅದು ಅಡಿಕೆಯಲ್ಲಿ ಬಾಳೆ ಹಾಕಿದ್ರೆ ಅಡಿಕೆಗಳು ಅಷ್ಟು ದಷ್ಟಪುಷ್ಟಿ ಬರಲ್ಲ, ಉದ್ದ ಹೋಗ್ತವೆ ಅಂತಾರೆ, ಗಣ್ಣ ದೂರ ದೂರ ಆಗ್ತವೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬಾರ್ದು ಸರ್. ಸ್ಟಾರ್ಟಿಂಗ್ ಏನಂದ್ರೆ ಸಸಿಗಳು ಅಡಿಕೆಗಳಲ್ಲಿ ಹಾಕೋದು ನನಗೂ ಸೂಕ್ತ ಅನ್ಸಲ್ಲ, ಹಂಗಾಗ್ಬಿಟ್ಟು ಫಸ್ಲಿ ಬಂದಿರೋ ಅಡಿಕೆ ಗಿಡದಲ್ಲಿ ಹಾಕಿದ್ದೀನಿ ಸರ್. ಅಂದ್ರೆ ದೊಡ್ಡ ಅಡಿಕೆ ಗಿಡದಲ್ಲಿ ಬಾಳೆ ಇಟ್ಟಿದ್ದೀನಿ. ಈಗ ನೆರಳಲ್ಲಿ ಬರುತ್ತಾ ಬಾಳೆ? ಅಂದ್ರೆ ಅಂತರ ಜಾಸ್ತಿ ಇದ್ರೆ ಒಳ್ಳೆ ಸರ್, ಅಂದ್ರೆ ನಮ್ದು 9-9 ಇರೋದ್ರೆ ಅಂತರ ಜಾಸ್ತಿ ಇರೋದ್ರಿಂದ ಬಿಸಿಲು ಬಿಡುತ್ತೆ, ಕೆಲವು 7-6 ಈ ತರ ಮಾಡ್ತಾರಲ್ಲ ಅಲ್ಲಿ ಬರೋದ್ ಕಷ್ಟ ಸರ್ ಬಾಳೆ. ಲಾಭದಾಯಕವಾಗಿ ಈ ಬಾಳೆಯನ್ನ ಯಾವ ರೀತಿ ಬೆಳೆದ್ರೆ ಹೇಳ್ರಿ, ಸಸಿ ಎಲ್ಲಿಂದ ತಂದ್ರ, ಯಾವ ರೀತಿ ನಾಟಿ ಮಾಡಿದ್ರ? ಬೆಂಗಳೂರಿಂದ ತರಿಸಿ ಸರ್ ಸಸಿಗಳು, ಟಿಶ್ಯೂ ಕಲ್ಚರ್ ಬಾಳೆ. ಅದು 2 ಭೂಮಿ ಉಳುಮೆ ಹೊಡಿಸಿದ್ವಿ, ಅಂದ್ರೆ ಎರಡ್ ಬಾಳ್ ಮಡಿಕೆ ಅಂತಾರಲ್ಲ ಆ ತರ ಅಡಿಕೆ ಮಧ್ಯದಲ್ಲಿ ಸಾಲು ಹೊಡಿಸಿದ್ವಿ. ಸಾಲು ಹೊಡಿಸ್ಬಿಟ್ಟು ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂದ್ರೆ ದನವಿನ ಗೊಬ್ಬರ, ಹಸಿನ ಗೊಬ್ಬರ ಈ ತರ ಎಲ್ಲ ಹಾಕ್ಬಿಟ್ಟು ಟ್ರೈಕೋಡರ್ಮ ಮತ್ತೆ ಸುಡೋಮನಸ್ ಅವನ್ನ ಒಂದ್ 15-20 ದಿವಸ ಗಟ್ಟಲೆ ಆ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಅದನಂತರ ಭೂಮಿಗೆ ಸೇರಿಸಿ ಅಲ್ಲ ಸಸಿಗಳು ನಾಟಿ ಮಾಡಿ. ಈಗ ಮೊದ್ಲೆಲ್ಲ ನಮ್ಮ ರೈತರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಈಗ ರೈತರು ಯಾರೋ ಒಬ್ರು ನೀವು ಬೆಳಿತಾ ಇದ್ರಿ, ಈಗ ಯಾವ್ದೋ ಒಂದ್ ಬೆಳೆ ಬೆಳಿತಾ ಇದ್ರಿ, ಸೈಡ್ ಅಲ್ಲಿ ಗಡ್ಡೆ ತಂದು ಹಾಕುವಂತದ್ದು ಇದೆಲ್ಲ ಮಾಡ್ತಾ ಇದ್ರು ಸರ್. ಅದು ಗಡ್ಡೆಗಳು ಅಂತಂದ್ರೆ ರೋಗಗಳು ಅವರಲ್ಲಿ ಏನೋ ರೋಗ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಸರ್ ರೈತರು, ಅಲ್ಲಿ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ಬೆಳೆಸ್ತಾರೆ ಸರ್. ಇದು ಏನ್ ಗೊತ್ತ, ಮತ್ತೆ ಕಟಾವಿಗೆ ಒಂದೇ ಟೈಮ್ ಬರ ಸರ್. ಈಗ ರೈತರದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇತ್ತು ಅಂದ್ರೆ ಅವ್ರ ರೇಟ್ ಕಡಿಮೆ ಮಾಡ್ತಾರೆ ವ್ಯಾಪಾರಸ್ಥರು, ಅವ್ರಿಗೆ ಒಂದ್ ಬಂದ್ರು ಅಂದ್ರೆ ಒಂದ್ ಲೋಡ್ ಒಂದೇ ಸರಿ ಒಂದೇ ಹತ್ರ ಆಗ್ಬೇಕು, ಆ ರೀತಿ ಆಗೋದ್ರಿಂದ ಅವ್ರು ಹೆಚ್ಚಿನ ಬೆಲೆ ಕೊಡ್ತಾರೆ ಸರ್. ಅದನ್ನ ಯೋಚನೆ ಮಾಡಿ ನಾವು ಟಿಶ್ಯೂ ಕಲ್ಚರ್ ಬಾಳೆನ ಸಸಿ ತಂದ್ರೆ, ಈ ಗುಣಮಟ್ಟದ ಒಂದು ನಮಗೆ ಗಡ್ಡೆ ಸಿಗಲ್ಲ ರೈತರ ಹತ್ರ ಅಂತ ಹೇಳಿ ಸಸಿ ತಂದ್ರೆ. ಎಷ್ಟು ರೂಪಾಯಿ ಒಂದ್ ಸಸಿ ಅವು? 21 ರೂಪಾಯಿ ಸರ್ ಸಸಿ. ಈಗ ಸಾಕಷ್ಟು ಪಚ್ಚಬಾಳೆನೂ ಬೆಳೀತಾ ಇದಾರಲ್ಲ ಕೆಲವು ಕಡೆ. ಪಚ್ಚಬಾಳೆಗೆ ಯಥೇಚ್ಛವಾಗಿ ನೀರ್ ಬೇಕು ಸರ್, ಮತ್ತೆ ಅದಕ್ಕೆ ಸ್ವಲ್ಪ ರೋಗಗಳು ಅವೆಲ್ಲ ಬಾಳ ಸರ್ ಅದಕ್ಕೆ, ಹಾಗಾಗ್ಬಿಟ್ಟು ನಾವು ಪುಟ್ಬಾಳೆ ಹಾಕಿದ್ವಿ. ಅದಕ್ಕೆ ರೇಟು ಚೆನ್ನಾಗಿರುತ್ತೆ ಸರ್ ಪುಟ್ಬಾಳೆ. ಈಗೆಲ್ಲ ಪಚ್ಚಬಾಳೆ ಬೆಳೆದ್ರೆ ಅವೆಲ್ಲ ಗೊನೆ ಬಂದಾಗ ಅವಕ್ಕೆಲ್ಲ ಆಧಾರ ಕೊಡಬೇಕು, ಇವೆಲ್ಲ ಸಮಸ್ಯೆಗಳು. ಈಗ ಗೊನೆ ತೂಕವಾಗಿರ್ತವೆ. ಹೌದು ಸರ್, ನಿರ್ವಹಣೆ ಸ್ವಲ್ಪ ಕಷ್ಟ ಇದೆ ಸರ್. ಈಗ ಸಾಮಾನ್ಯವಾಗಿ ಬಾಳೆಗೆ ಜಾಸ್ತಿ ರೋಗ ಅಂತಾರೆ, ಏನಾದ್ರೂ ರೋಗ ರುಜನೆ ಬಂದವ ನಿಮ್ಮ ಬೆಳೆಯಲ್ಲಿ? ಸರ್ ನಾವು ರೋಗ ರುಜನೆ ಅಂದ್ರೆ ಜೈವಿಕ ಗೊಬ್ಬರಗಳು ಕೊಡ್ತೀವಿ ಸರ್, ಮತ್ತೆ ಈಗ ಏನಂದ್ರೆ ಭೂಮಿಗೆ ಜೀವಾಮೃತ ಈ ತರ ಕೊಡೋದ್ರಿಂದ ಆಲ್ಮೋಸ್ಟ್ ರೋಗಗಳು ಬರಲ್ಲ ಸರ್. ಅಕಸ್ಮಾತ್ ಬಂದ್ರೂ ಉಳಿ ಮಜ್ಜಿಗೆ ಮತ್ತೆ ಬೇವಿನ ಎಣ್ಣೆ ಈ ತರ ಸ್ಪ್ರೇಗಳು ಕೊಡೋದ್ರಿಂದ ಕಂಟ್ರೋಲ್ ಬರು ಸರ್. ನಾವು ಯಾವ ರೀತಿ ಕೆಮಿಕಲ್ ಏನ್ ಕೊಟ್ವ ಒಂದ್ ವಾರ ರೋಗ ಬರಲ್ಲ, ನೆಕ್ಸ್ಟ್ ಅಲ್ಲಿ ಇನ್ನೊಂದು ರೋಗ ಬಂದಿರುತ್ತೆ, ಸೈಡ್ ಎಫೆಕ್ಟ್ ಇರಲ್ಲ ಸರ್. ಈ ಜೈವಿಕ ಗೊಬ್ಬರಗಳನ್ನ ಶಿಲೀಂದ್ರನಾಶಕಗಳನ್ನ ಮಾಡಿಸಿದ್ರೆ ಅಂದ್ರೆ ಯಾವುದೇ ಆಗ್ಲಿ ರಾಸಾಯನಿಕಗಳು ಅಷ್ಟೇ ನಿಮಗೆ ಎಫೆಕ್ಟ್ ಕೊಡ್ತಾ ಇರೋದಲ್ವಾ? ಹೌದು ಹೌದು ಸರ್, ರಾಸಾಯನಿಕದಿಂದ ಇನ್ನೂ ಕೀಟಗಳು ಜಾಸ್ತಿ ಆಗ್ತವೆ ಸರ್. ಕೆಲವರೆಲ್ಲ ಮಿತಿ ಮೀರಿ ಬಳಕೆ ಮಾಡಿದಾಗ ಏನು ಅಲ್ಲಿ ಕಂಟ್ರೋಲ್ ಬರಲ್ಲ, ಆ ತರ ಆಗ್ಬಿಡ್ತಾವ. ಹೌದೌದು ಸರ್. ಈಗ ಬಾಳೆ ಅಂತಂದ್ರೆ ಸಾಮಾನ್ಯವಾಗಿ ನಿಮ್ಮ ಒಂದು ಜಮೀನಲ್ಲಿ ಬೆಳೆದಿರತಕ್ಕಂಥದ್ದು ಒಂದು ಗೊನೆ ಎಷ್ಟು ಕೆಜಿ ಬಂತು? 18-20 ಕೆಜಿ ಈ ತರ ಬರ್ತಾರೆ ಸರ್ ಬಾಳೆ. ಒಳ್ಳೆ ಇಳುವರಿ ಬಂದಿದೆ ಸರ್. ಅಂದ್ರೆ ನಾವ್ ಯಾವ ತರ ಭೂಮಿ ಫಲವತ್ತತೆ ಕಾಪಾಡ್ಕೊಂಡು ನಾವ್ ಏನಂದ್ರೆ ಹಸಿರೆಲ ಗೊಬ್ಬರ ಮಾಡ್ಕೊಂತೀವಿ ಸರ್ ಭೂಮಿಗೆ, ಮೇನ್ ಹಸಿರೆಲ ಗೊಬ್ಬರ ಮಾಡ್ಕೊಳ್ಳೋದ್ರಿಂದ ಇಳುವರಿ ಚೆನ್ನಾಗ್ ಬರ್ತಾರ. ಅಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಜೀವಾಣಿಗಳು ಇರ್ತವೆ ಸರ್. ಎರೆಹುಳುಗಳ ಸಂಖ್ಯೆ ನಾವೇನೇ ಗೊಬ್ಬರ ಹಾಕಿದ್ರು ಭೂಮಿಗೆ ಜೀವಾಣಿಗಳ ಮುಖಾಂತರನೇ ಸಸ್ಯಗಳು ಸಿಗೋದು, ಹಾಗಾಗ್ಬಿಟ್ಟು ಜೀವಾಣಿಗಳು ನಾವ್ ಎಷ್ಟು ಚೆನ್ನಾಗಿ ಜೋಪಾನ ಮಾಡ್ಕೊಂತೀವೋ ಅವು ಅಷ್ಟೇ ನಮ್ಗೆ ಲಾಭದಾಯಕವಾಗಿ ನಮ್ಗೆ ಬೆಳೆಗೆ ಇಳುವರಿ ಇರಲಿ ಅಧಿಕವಾಗಿ ತಂದು ಕೊಡ್ತಾರೆ ಸರ್. ಈಗ ಮೇಲ್ಗೊಬ್ಬರ ಎಲ್ಲ ಏನೇನು ಕೊಡ್ತಾ ಇದ್ರಿ ನೀವು? ಹಂಗಾದ್ರೆ ಮೇಲ್ಗೊಬ್ಬರ ಅಂದ್ರೆ ಎನ್ ಪಿ ಕೆ ಮತ್ತೆ ಪೊಟ್ಯಾಶು ಈ ತರ ಕೊಡ್ತೀವಿ ಸರ್. ಈಗ ಟ್ರೈಕೋಡರ್ಮಾ ಸೋಡಮನಸು ಆಲ್ಮೋಸ್ಟ್ ಈಗ ಬನಾನಾ ಸ್ಪೆಷಲ್ ಆತರ ಏನು ತೋಟಗಾರಿಕೆ ಇಲಾಖೆಯವರು ಏನ್ ಸಜೆಸ್ಟ್ ಮಾಡ್ತಾರ ಅದನ್ನ ಕೊಡ್ತೀವಿ ಸರ್. ಅಂದ್ರೆ ನೀವು ಇಲಾಖೆ ಮುಖಾಂತರ ಸಾಕಷ್ಟು ಸಲಹೆಗಳನ್ನ ಪಡ್ಕೊಂಡಿರೋದ್ರಿಂದ ಇಷ್ಟೊಂದು ನೀವು 25 ಎಕರೆ ಒಳಗಡೆ ತೋಟಗಾರಿಕೆ ಬೆಳೆಗಳನ್ನ ಯಶಸ್ವಿಯಾಗಿ ಬೆಳೆಯಲು ಸಾಧ್ಯ ಅಂತ ಹೇಳ್ತೀರಾ? ಹೌದು ಸರ್. ಈಗ ಏನಂದ್ರೆ ನಾವು ರೈತರು ಶಿಕ್ಷಣ ಪಡ್ಕೋಬೇಕು ಸರ್. ಆ ಶಿಕ್ಷಣ ಪಡ್ಕೊಂಡಿದೀವಿ ಅಂದ್ರೆ ಕೆಲಸಕ್ಕೆ ಹೋಗ್ಬೇಕು ಅಂತಲ್ಲ. ಹೌದು. ಅದೇ ಅದ್ರ ಮುಖಾಂತರ ನಾವ್ ಏನು ಶಿಕ್ಷಣ ಪಡ್ಕೊಂಡಿದೀವೋ ನಮ್ಗೆ ಏನ್ ಸೌಲಭ್ಯಗಳಿದೆಯೋ ರೈತನಿಗೆ ಅನುಕೂಲವಾಗಿರ್ತಕ್ಕಂಥ ಸರ್ಕಾರ ಸೌಲಭ್ಯಗಳು ಅವನ್ನ ನಾವು ಕೇಳಿ ಪಡ್ಕೋಬೇಕು ಸರ್. ಆ ರೀತಿ ಪಡ್ಕೊಳ್ಳೋದ್ರಿಂದ ನಾವು ಕೃಷಿಯಲ್ಲಿ ಯಶಸ್ಸು ಕಾಣಬಹುದು. ವ್ಯಾಪಾರ ಮಾಡಬೇಕು ಮತ್ತೆ ಏನೇ ಒಂದು ನಮ್ಗೆ ಈಗಿನ ಮೆಡಿಷನ್ಗಳು ಅದ್ರ ಬಗ್ಗೆ ಅರಿವು ಇರ್ಬೇಕಂದ್ರೆ ನಮಗೆ ಶಿಕ್ಷಣ ಬೇಕು ಸರ್. ಹೌದು. ವ್ಯವಸಾಯ ಅಂದ್ರೆ ಬರೀ ಯಾವ್ದೋ ದನ ಕುರಿ ಮೇಯಿಸ್ಕೊಂಡಿರೋದು ಅದೊಂದೇ ವ್ಯವಸಾಯ ಅಲ್ಲ. ಹೌದು. ಇದು ಒಂದು ಇವತ್ತು ಲಾಭದಾಯಕ ಉದ್ಯಮವಾಗಿದೆ ಸರ್. ಹೌದು. ಈ ವ್ಯವಸಾಯಕ್ಕೆ ನೆಕ್ಸ್ಟ್ ಏನಿದೆಯಲ್ಲ ಫ್ಯೂಚರ್ಗೆ ವ್ಯವಸಾಯನೇ ಮುಂಚೂಣಿಯಲ್ಲಿ ಬರುತ್ತೆ ಸರ್. ಹೌದು. ಎಲ್ಲ ಒಂದ್ ಕಡೆ ಈ ಕೃಷಿ ಉದ್ಯಮ ಮಾಡಬೇಕು ಅಂತಂದ್ರೆ ಇದಕ್ಕೂ ಎಜುಕೇಶನ್ ಬೇಕೇ ಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ. ಹೌದು ಸರ್. ಒಟ್ಟಾರೆ ಲಾಭ ಎಷ್ಟಾಯ್ತು ನಿಮಗೆ ಬಾಳೆಯಲ್ಲಿ? ಬಾಳೆಯಲ್ಲಿ ಒಂದ್ 4 ಲಕ್ಷ ಆಗಿದೆ. ಮುಂದಿನ ಇನ್ನು ಬೆಳೆ ಇದೆ. ಇನ್ನು ಬೆಳೆ ಇದೆ. ಎಷ್ಟು ಬೆಳೆ ಬೆಳಿಬೇಕು ಅನ್ಕೊಂಡಿದ್ರ? ಅಂದ್ರೆ ಅದು ಒಂದ ನನಗೆ ಅನ್ಸೋ ಮಟ್ಟಿಗೆ ಆ ಬಾಳೆ ನನಗೆ ಅದ್ ಎಷ್ಟಾರು ಬರ್ಲಿ ಲೈಫ್ ಲಾಂಗ್ ಇದ್ ಬಿಡ್ಲಿ ಬಾಳೆ. ಯಾಕಂದ್ರೆ ನನಗೆ ಅಡಕೆಗೆ ನನಗೆ ಅನುಕೂಲ ಆಗ್ತಿದೆ. ಅದರ ಏನು ತ್ಯಾಜ್ಯಗಳು ಇದಾವಲ್ಲ ಅವು ಅಡಕೆಗೆ ನನಗೆ ಪೂರಕವಾಗಿದೆ. ಹಂಗಾಗ್ಬಿಟ್ಟು ಬಾಳೆನೆ ಅದು ಅದು ಇರೋವರ್ಗಿರ್ಲಿ ಹೋಗ್ಲಿ ಅಂತ ಅನಿಸ್ತದೆ. ಈಗ ಎಲ್ಲ ಒಂದ್ ಕಡೆ ಅಡಿಕೆ ಫಸಲು ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಾವು ಕೇಳಿದೀವಿ ರೈತರನ್ನ. ಅದರೊಳಗಡೆ ಬಾಳೆ ಬೆಳೆದ್ರೆ ಆತರ ಏನಾಗಿಲ್ಲ ನಿಮ್ದು ಇಳುವರಿ ಅಡಿಕೆ ಇಳುವರಿ? ಸರ್, ಎರಡಕ್ಕೂ ಪೋಷಕಾಂಶಗಳು ಸಮ ಕೊಡೋದ್ರಿಂದ ಏನು ತೊಂದರೆ ಆಗಲ್ಲ. ನಾವು ಬರೀ ಅಡಕೆಗೆ ಹಾಕ್ಬಿಟ್ಟು ಬಾಳೆಗೆ ಹಾಕಲ್ಲ ಅಂದ್ರೆ ಈಗ ಅದರಲ್ಲೂ ಡಿಫ್ರೆನ್ಸ್ ಆಗುತ್ತೆ, ಇದರಲ್ಲೂ ಡಿಫ್ರೆನ್ಸ್ ಆಗುತ್ತೆ. ಇದಕ್ಕೆ ಈ ಬೆಳೆ ಏನ್ ಕೊಡ್ತೀವೋ ಅದಕ್ಕೂ ಅದು ಅದೇ ಸಮ ಪ್ರಮಾಣದಲ್ಲಿ ಕೊಡ್ಬೇಕು ಸರ್. ಹೌದು. ಈ ರೀತಿ ಪೋಷಕಾಂಶ ಕೊಡೋದ್ರಿಂದ ಎರಡು ಬೆಳೆನು ಚೆನ್ನಾಗ್ ಬರುತ್ತೆ. ಅದರಲ್ಲಿ ನೀವು ಆದಾಯ ತಗೊಂತೀರಿ, ಇದರಲ್ಲಿ ಆದಾಯ ತಗೊಂತೀರಿ. ಹೌದು. ಯಾಕಂದ್ರೆ ಮಿಶ್ರ ಬೆಳೆ ಮಾಡ್ಬೇಕು ನಾವು. ಯಾವತ್ತು ಯಾವುದೇ ಕಾರಣಕ್ಕೂ ಒಂದೇ ಏಕ ಬೆಳೆ ಪದ್ಧತಿಯನ್ನು ಅನುಸರಿಸಬಾರ್ದು. ಈಗ ಏಲಕ್ಕಿ ಬೆಳೀತಾರೆ, ಮೆಣಸು ಬೆಳೀತಾರೆ, ಆ ರೀತಿ ಬಾಳೆನು ಬೆಳೆದಿವಿ ಸರ್. ಏನ್ ರೇಟ್ ಸಿಕ್ತೀರಿ ನಿಮಗೆ ವರ್ಷ? ಈ ಸರಿ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಸರ್, 40-45 ಈ ತರ ಎಲ್ಲ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಹುತೇಕ ಬಾಳೆ ರೇಟ್ ಚೆನ್ನಾಗಿದೆ ಅಂದ್ರೆ ಈಗ ಒಂದ್ ಸ್ವಲ್ಪ ನೀವು ಹೇಳಿದಂಗೆ ರೇಟ್ ಕಡಿಮೆ ಆಗಿದೆ ಅಲ್ವಾ? ಹೌದು. ಇನ್ನು ಸಾಕಷ್ಟು ವರ್ಷಗಳ ಕಾಲ ನೀವು ಬಾಳೆ ಬೆಳಿಬೇಕಂತ ಅನ್ಕೊಂಡಿದ್ದೀರಾ? ಒಟ್ಟಾರೆ ಏನನ್ಸುತ್ತೆ ಬಾಳೆ ಬೆಳೆ? ಬಾಳೆ ಬೆಳೆ ಮತ್ತೆ ಏನ್ ತೋಟಗಾರಿಕಾ ಬೆಳೆಗಳಿದಾವಲ್ಲ ಅವೆಲ್ಲ ನಾವು ಲಾಭದಾಯಕ ಮಾಡ್ಕೋಬಹುದು ಸರ್. ಏನು ಹಣ್ಣಿನ ಬೆಳೆಗಳು ಈ ತರಕಾರಿ ಎಲ್ಲ ಇದಾವಲ್ಲ ಅವ್ ನಾವು ಸೂಕ್ತವಾಗಿ ಬೆಳೆಯೋದ್ರಿಂದ ತಿಳುವಳಿಕೆ ಮೂಡಿಸ್ಕೊಂಡು ಬೆಳೆಯೋದ್ರಿಂದ ನಮ್ಗೆ ಲಾಭದಾಯಕ ಇದೆ ಸರ್. ಹೌದು. ಸಾಕಷ್ಟು ನಾವಲ್ಲಿ ಕಷ್ಟಪಟ್ಟು ಸರಿಯಾದ ಒಂದು ಗೊಬ್ಬರಗಳನ್ನ ಕೊಡಬೇಕು, ನೀರಿನ ನಿರ್ವಹಣೆ ಮಾಡಬೇಕು. ಸುಮ್ನೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಎಲ್ಲೋ ಒಂದು ಅಂಗಡಿ ರಾಸಾಯನಿಕ ಗೊಬ್ಬರ ಸಿಗ್ತದಂತ ತಂದ್ ತಂದ್ ಸರಿದ್ರೆ ಅದು ಲಾಭದಾಯಕ ಬೆಳೆ ಆಗಲ್ಲ ಅಲ್ವಾ? ಹೌದು ಸರ್. ನಾವೇನ್ ಭೂಮಿ ಯಾವ ರೀತಿ ನಾವು ನೋಡ್ಕೊಂತೀವ ಆ ರೀತಿ ನಮ್ಮನ್ನು ಕಾಪಾಡ್ಕೊಂಡು ಹೋಗುತ್ತೆ ಸರ್. ಈಗಲೂ ಇದೆಯಾ ದಾಳಿಂಬೆ ಬೆಳೆ? ದಾಳಿಂಬೆ ಇಲ್ಲ ಸರ್, ಮಾಡ್ಬೇಕಂತ ಇದೀವಿ. ಏನಂದ್ರೆ ಈ ಪಪ್ಪಾಯಿ ಬಾಳೆ ನಿರ್ವಹಣೆ ಸ್ವಲ್ಪ ಕಡಿಮೆ ಸರ್ ಇವೆಲ್ಲ. ಹೌದು. ಹಾಗಾಗ್ಬಿಟ್ಟು ಈಗ ದಾಳಿಂಬೆಗೆ ಹೋದ್ರೆ ಸಾಕಷ್ಟು ನಿರ್ವಹಣೆ ಮಾಡ್ಬೇಕಾಗುತ್ತೆ. ರೋಗ ರುಜಿನಗಳು ಜಾಸ್ತಿ, ರಾಸಾಯನಿಕ ಒಂದು ಔಷಧಿಗಳು ಇಲ್ದಲೇ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅನ್ನುವಂಥದ್ದು ನಾವು ಸಾಕಷ್ಟು ಕೇಳಿದ್ದೇವೆ. ಪ್ರದೀಪ್ ಅವರೇ, ಈಗ ನೀವ್ ಹೇಳಿದ್ರ ಸಾಕಷ್ಟು ಒತ್ತನ್ನ ಕೊಟ್ಟಿದೀವಿ ನಾವು ಸಾವಯವ ಕೃಷಿಗೆ, ಹೆಚ್ಚು ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರಗಳನ್ನ ಸಹ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಹಾಗಾದ್ರೆ ಹೈನುಗಾರಿಕೆ ಏನಾದ್ರೂ ಮಾಡಿದ್ರೆ? ಹೈನುಗಾರಿಕೆ ಇದೆ ಸರ್, ನಮ್ಮ ಎಮ್ಮೆ ಇದಾವೆ. ಅವುಗಳು ಗಂಜಲು ಮತ್ತೆ ಸಗಣಿ ಅದನ್ನೆಲ್ಲ ತೋಟಕ್ಕೆ ಡ್ರಿಪ್ ಮುಖಾಂತರ ಅಂದ್ರೆ ಎಲ್ಲ ದ್ರವ ರೂಪದಲ್ಲಿ ಕೊಡ್ತೀವಿ ಸರ್. ಎಷ್ಟು ಎಮ್ಮೆ ಸಾಕಾಣಿಕೆ ಮಾಡಿದ್ರ? 4 ಇದೆ ಸರ್. 4. ಈಗ ಹಸು ಸಾಕಾಣಿಕೆ ಮಾಡಕ್ಕೆ ಆತರ ಹಸು ಸಾಕಣೆ ಅಂದ್ರೆ ಅವ್ರು ಸ್ವಲ್ಪ ನೋಡ್ಕೊಳ್ಳೋದು ಕಷ್ಟ ಸರ್. ಈಗೆಲ್ಲ ದೇಶೀಯ ತಳಿಯ ಹಸು ಉತ್ತಮ. ಹೌದೌದು, ನಮ್ಗೆ ಸಾವಯವ ಕೃಷಿ ಮಾಡುವಂತವ್ರು ಅಂತಾರೆ. ಹೌದು ಸರ್, ನೆಕ್ಸ್ಟ್ ಅದೇ ಪ್ಲಾನ್ ಇದೆ ಸರ್. ದೇಶೀಯ ಆಕಳು ಸಾಕ್ಬಿಟ್ಟು ಅದ್ರ ಗಂಜಲದಿಂದ ಉಪಯೋಗ ಬಹಳ ಇದೆ ಸರ್, ಅದನ್ನ ಮಾಡ್ಕೊಳ್ಳೋಕು ಅಂತ ಬಹಳ ಆಸಕ್ತಿ ಇದೆ ಸರ್. ಒಟ್ಟಾರೆ ಈಗ ಎಂಎ ಬಿಎಡ್ ಪದವಿಯನ್ನ ಪಡ್ಕೊಂಡು ಯಾವ್ದು ವೃತ್ತಿಗೆ ಹೋಗದೆ ನಮ್ಮ ಕೃಷಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡು ಕೃಷಿಯಲ್ಲಿ ನೀವು ಬಂದು ಜೀವನವನ್ನ ಕಟ್ಟಿಕೊಂಡಿದ್ದೀರಾ, ಏನನ್ಸುತ್ತೆ ನಿಮಗೆ ಕೃಷಿ ಜೀವನ? ಕೃಷಿ ಜೀವನ ಲಾಭದಾಯಕ ಇದೆ ಮತ್ತೆ ಸಂತೋಷ ಸರ್, ಮತ್ತೆ ನೆಮ್ಮದಿ ಜೀವನ. ಹೌದು. ಹಾಗಾಗ್ಬಿಟ್ಟು ಅದರಲ್ಲಿ ಯಾವ ರೀತಿ ನಾವು ತಗೊಂಡೋಗ್ತೀವೋ ಅದ್ರ ಮುಖಾಂತರ ಇರು ಸರ್. ನಾವು ಕೃಷಿ ಮಾಡ್ತೀನಿ ಅಂತೇಳಿ ಸುಮ್ನೆ ಎಲ್ಲೋ ಕೂತ್ಕೊಂಡು ಅಲ್ಲಿ ಇಲ್ಲಿ ಹರಟೆ ಹೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್. ಹೌದು. ಮಾನಸಿಕ ಒತ್ತಡ ಅನ್ನೋದು ಇರಲ್ಲ, ಮಾನಸಿಕ ಒತ್ತಡ ಇರಲ್ಲ. ಮತ್ತೆ ನಾವು ನಮ್ಮ ಬೆಳೆಗಳ ಬಗ್ಗೆ ಯೋಚನೆ ಮಾಡಬೇಕು, ನಮ್ಮ ಭೂಮಿ ಬಗ್ಗೆ ಯೋಚನೆ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನಮ್ಗೆ ಒಳ್ಳೆ ರೀತಿ ಇರುತ್ತೆ. ನಾವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸೋದಂದ್ರೆ ನಾವೇನಾದ್ರು ಕೃಷಿಯಲ್ಲಿ ಯಶಸ್ಸು ಕಾಣಕ್ಕಾಗಲ್ಲ. ಹಾಗಾಗ್ಬಿಟ್ಟು ನಮ್ದು ಏನಿದೆ ಅದನ್ನ ಮಾಡ್ಕೊಂತ ಹೋಗ್ ಸರ್. ಒಳ್ಳೇದು ಪ್ರದೀಪ್ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಪಪ್ಪಾಯಿ ಮತ್ತು ಬಾಳೆ ಬೆಳೆಯನ್ನ ಲಾಭದಾಯಕವಾಗಿ ಬೆಳೆದಿದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಇದುವರೆಗೂ ಪಪ್ಪಾಯಿ ಮತ್ತು ಬಾಳೆ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಯಲ್ಲದಕೆರೆ ಗ್ರಾಮದ ಕೃಷಿಕ ಆರ್ ಪ್ರದೀಪ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಒಂದು ಜನಪದ ಗೀತೆ. ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ ಮನೆ ಈ ಮನೆ ಸಂಧಿ ನಮ್ಮ ಕರುಗಳ ಕಟ್ಟೋದು ಗೊಂದಿ ಆ ಮನೆ ಈ ಮನೆ ಸಂಧಿ ನಮ್ಮ ಕರುಗಳ ಕಟ್ಟೋದು ಗೊಂದಿ ಈರಣ್ಣೇರಿದ ನಂದಿ ಈರಣ್ಣೇರಿದ ನಂದಿ ಸುಳ್ಯರ ಭರಮಜ್ಜೆ ಕೈಯಾಳ ಬಂದಿ ಬೆಟ್ಟದು ಮ್ಯಾಗಳ ಕಿರುಬ ಅದ ನೋಡಿ ಓಡಿ ಬಂದು ನಮ್ಮದನ್ನ ತರುಬ ಅದ ನೋಡಿ ಓಡಿ ಬಂದು ನಮ್ಮದನ್ನ ತರುಬ ಪಾಡಾಗೆ ಕುರಿ ಕಾಯೋ ಕುರುಬ ಪಾಡಾಗೆ ಕುರಿ ಕಾಯೋ ಕುರುಬ ಜಾಣಿ ಹೆಣ್ಣಿನ ತಲೆಗಂದ ತುರುಬ ಹೆಣ್ಣಿನ ತಲೆಗಂದ ತುರುಬ ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ ಹಾರೋದು ಹದ್ದು ಆಕಸ್ತಲಾರೋದು ಹದ್ದು ಅದ ನೋಡಿ ಕೋವಿಗೆ ತುಂಬುತ್ತಾರೆ ಮದ್ದು ಎಲ್ಲೆಲ್ಲಿ ಹೋಗುತ್ತಿಕ್ಕದ್ದು ಎಲ್ಲೆಲ್ಲಿ ಹೋಗುತ್ತಿಕ್ಕದ್ದು ಗುಡ್ಡಳ್ಳಿ ಕೋಲ್ ಹುಡುಗ ಬರ್ತಾನೆ ಎದ್ದು ಕಾಳಿಗೆ ತಕ್ಕ ರೊಕ್ಕ ಕಾಳಿಗೆ ತಕ್ಕ ರೊಕ್ಕ ಹನ್ನೆರ ಮನೆ ಬಡವಾರು ಮಾಡುತ್ತಾರೆ ದುಃಖ ಬರಬಂದಿತ್ತೇನಕ್ಕ ಬರಬಂದಿತ್ತೇನಕ್ಕ ಈ ಊರ ಗಿರುಬಾರುವುದೇ ನಮ್ಮಕ್ಕ ಬರಬಂದಿತ್ತೇನಕ್ಕ ಈ ಊರ ಗಿರುಬಾರುವುದೇ ನಮ್ಮಕ್ಕ ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ ಮಳೆ ಹೋಗಿ ಬೆಳೆ ಬರಲಿಲ್ಲ ಮಳೆ ಹೋಗಿ ಬೆಳೆ ಬರಲಿಲ್ಲ ಮಳೆ ಹೋದ ಸುದ್ದಿಯ ಇವನೇನು ಬಲ್ಲ ಉಣ್ಣಕ್ಕೆ ಜ್ವಾಳಿಲ್ಲ ಉಣ್ಣಕ್ಕೆ ಜ್ವಾಳಿಲ್ಲ ಮಳೆಗಾಲ ತರಿಸಯ್ಯ ಬೆಟ್ಟದು ಮಲ್ಲ ಉಣ್ಣಕ್ಕೆ ಜ್ವಾಳಿಲ್ಲ ಮಳೆಗಾಲ ತರಿಸಯ್ಯ ಬೆಟ್ಟದು ಮಲ್ಲ ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ ಹೂವ ಚೆಲ್ಲಾಡು ಬಾಲೆ ಸಾಲಂಕಿ ಲೋಲ ಹನುಮಂತನು ಮ್ಯಾಲೆ ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ದೇವರಾಜ್ ಟಿಎನ್, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವ ವಿಷಯ ಕೃಷಿ ಅರಣ್ಯ ಕೃಷಿಕರಿಗೆ ಸಹಕಾರಿ. ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಕೆಲವು ಮಾಹಿತಿಗಳನ್ನ ಹಂಚಿಕೊಳ್ತೇನೆ. ಬಂಧುಗಳೇ, ನಮ್ಮ ಜಮೀನುಗಳಲ್ಲಿ ಕೃಷಿಯ ಜೊತೆಗೆ ಮುಖ್ಯ ಬೆಳೆಗಳ ಜೊತೆಗೆ ಬದುಗಳಲ್ಲಿ ಕೆಲವು ಅರಣ್ಯ ಜಾತಿಯ ಸಸಿಗಳನ್ನು ಬೆಳ್ಕೊಂಡ್ರೆ ಖಂಡಿತವಾಗಿಯೂ ಹೆಚ್ಚುವರಿ ಆದಾಯವನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಮ್ಮ ಹಿರಿಯರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೂ ವೈಜ್ಞಾನಿಕವಾಗಿ ಅದು ದೃಢಪಟ್ಟಿದೆ ಕೂಡ. ಸೂಕ್ತವಾದಂಥ ಗಿಡಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಅವುಗಳ ನೆರಳಿನಿಂದ ನಮ್ಮ ಮೂಲ ಬೆಳೆಗೆ ಮುಖ್ಯ ಬೆಳೆಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲವು ಅಂತರವನ್ನು ಇಟ್ಕೊಂಡು ಆ ಬೆಳೆಗಳನ್ನ ಬೆಳಿಬೇಕು. ಅದರ ಜೊತೆಗೆ